ಆಕಾಶವಾಣಿ ಕಲಬುರಗಿ. ಈಗ ಸಮಯ 6:50. ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ಮೇಘ ಸಂದೇಶ ಸರಣಿಯ 576ನೇ ಸಂಚಿಕೆ. ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ನಂತರ ರಾಮಣ್ಣ ಚೌಡಕಿ ಹಾಗೂ ಸಂಗಡಿಗರಿಂದ ಚೌಡಕಿ ಪದ ಕೇಳಬಹುದು. ಈಗ ಮೊದಲಿಗೆ ಕೆಲವು ಜಾಹೀರಾತುಗಳು. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಟ್ಟಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಮಾಘ ಫಾಲ್ಗುಣ ಮಾಸ ಶಿಶಿರ ಋತು, ಜನವರಿ ಮಾರ್ಚ್ ಮಧ್ಯೆ ಹಾಲು ತುಪ್ಪ ಎಣ್ಣೆ ಅಕ್ಕಿಗಳಿಂದ ತಯಾರಿಸಿದ ಆಹಾರ ಅತ್ಯುತ್ತಮ. ಶೀತ ಹೆಚ್ಚು, ಜೊತೆಗೆ ಒಣಹವೆ, ಖಾರದ ಆಹಾರ, ಕಹಿ ಒಗರು ಪದಾರ್ಥ ವರ್ಜಿಸಿ. ತಂಪು ಪಾನೀಯ ನಿಷಿದ್ಧ. ಬಿಸಿನೀರು ಸೇವನೆ, ದೇಹಕ್ಕೆ ಅಭ್ಯಂಜನ, ವ್ಯಾಯಾಮ ಅತಿ ಉತ್ತಮ. ಉತ್ತಮ ಆಹಾರ ಪದ್ಧತಿ, ಶಿಶಿರ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಕೆಪಿಎಂಇ ತಿದ್ದುಪಡಿ ಕಾಯ್ದೆ, ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ, ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ, ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು, ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು, ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಮೇಘ ಸಂದೇಶ ಸರಣಿಯ 576ನೇ ಸಂಚಿಕೆ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಬಂದದ್ದೆಲ್ಲ ಬರಲಿ, ಆ ದೇವರ ದಯವೊಂದಿರಲಿ ಅನ್ನುವಂತಹ ಪ್ರಾರ್ಥನೆಯನ್ನ ಮಾಡುವುದನ್ನ ಬಿಟ್ಟು ನಮ್ಮ ಮುಂದೆ ಬೇರೆ ಯಾವುದೇ ಆಯ್ಕೆಗಳು ಈ ಸಂದರ್ಭದೊಳಗ ಇಲ್ಲ. ಯಾವಾಗ ನಿಸರ್ಗ ನಿರ್ಧಾರ ಮಾಡ್ತದ, ಆ ನಿರ್ಧಾರದ ಮುಂದೆ ಮನುಷ್ಯ ಕುಬ್ಜನಾಗಿಬಿಡ್ತಾನ. ಆತ್ಮೀಯರೇ, ನಾನು ಸೋಮಶೇಖರ್ ಎಸ್ರುಳಿ, ಮೇಘ ಸಂದೇಶ ಸರಣಿಯ 576ನೇ ಸಂಚಿಕೆಯ ಜೊತೆಗೆ ನಿಮ್ಮ ಮುಂದೆ ಹಾಜರಿದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ಎಲ್ಲ ರೈತ ಮಿತ್ರರಿಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ತಾವು ಈ ಕಾರ್ಯಕ್ರಮವನ್ನು ಕೇಳೋದಕ್ಕೆ ಕುತೂಹಲಿಗಳಾಗಿದ್ದೀರಿ, ನಾವು ಯಾವ ಮುನ್ಸೂಚನೆಯನ್ನ ತಮಗೆ ನೀಡಬಹುದು ಅನ್ನೋದ್ರ ಬಗ್ಗೆ ತಾವು ಕೇಳಬೇಕು ಅಂತೇಳಿ ಕಾತರದಿಂದ ಕಾಯ್ತಾ ಇದ್ದೀರಿ. ಆ ಮುನ್ಸೂಚನೆ ಬಹುಶಃ ಮಳೆ ಇಲ್ಲ, ಬಿಸಿಲಿನ ವಾತಾವರಣ ಅದ ಅನ್ನುವಂತಹ ಮಾತನ್ನ ತಾವು ನಮ್ಮಿಂದ ಕೇಳಬೇಕು ಅಂತೇಳಿ ನಿರೀಕ್ಷೆ ಒಳಗಿದ್ದೀರಿ. ಇದು ಸಹಜ ಕೂಡ ಹೌದು, ಯಾಕಂತಂದ್ರೆ ಕಳೆದ ವಾರ ನಾವು ಮತ್ತೊಂದು ಅಲ್ಲೋಲ ಕಲ್ಲೋಲ ಉಂಟು ಮಾಡುವಂತಹ ವಾರವನ್ನ ನೋಡಿದ್ವಿ. ಮಳೆ ಬೇಡ ಬೇಡ ಬೇಡ ಅಂದ್ರೂ ಸಹಿತ ನಿಸರ್ಗ ನಮಗ ತೊಗರಿ ತೊಗರಿ ತೊಗರಿ ಅಂತೇಳಿ ನಮಗ ಮಳೆಯನ್ನ ಕೊಡತಾದ. ಕುಂಭದ್ರೋಣ ಮಳೆಯನ್ನ ಸುರಿತಾದ, ಭಾರಿ ಮಳೆಯನ್ನ ಸುರಿತಾದ. ಇದರಿಂದಾಗಿ ಇಡೀ ನಮ್ಮ ರಾಜ್ಯದೊಳಗಿರಬಹುದು ಅಥವಾ ನಮ್ಮ ದೇಶದ ಅನೇಕ ಪ್ರದೇಶಗಳಲ್ಲಿರಬಹುದು, ಜಗತ್ತಿನ ಬೇರೆ ಬೇರೆ ಪ್ರದೇಶಗಳಲ್ಲಿರಬಹುದು, ಜನಜೀವನ ಮಳೆಯಿಂದಾಗಿ ಅಸ್ತವ್ಯಸ್ತ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಕಳೆದ ವಾರ ನಮ್ಮ ನಿರೀಕ್ಷೆ ಹೆಂಗನೆ ಬಹಳಷ್ಟು ಮಳೆ ಬಂತು. ಭಾರತೀಯ ಹವಾಮಾನ ಇಲಾಖೆಯವರು ಏನು ಮತ್ತೆ ಪರಿಷ್ಕೃತ ಮುನ್ಸೂಚನೆಯನ್ನು ನೀಡಿದ್ರು, ಅದನ್ನು ಕೂಡ ನಾವು ತಮಗ ಕೊಟ್ಟಿದ್ವಿ. ಮೊದಲಿನ ಎರಡು ದಿವಸ ಅಡ್ಡಿಲ್ಲ ಅನ್ನುವಷ್ಟು ಮಳೆ ಆದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಳೆ ಅದ ಅನ್ನುವಂತಹ ಮಾತನ್ನೇನು ಹೇಳಿದ್ರು. ಅದೇ ಪ್ರಕಾರವಾಗಿ ಎಲ್ಲಾ ಜಿಲ್ಲೆಗಳಲ್ಲಿ ಬಹುತೇಕವಾಗಿ ಮಳೆ ಯಾವ ಪ್ರಮಾಣದೊಳಗೆ ಬರಬೇಕಾಗಿತ್ತು ಅದಕ್ಕಿಂತ ಹೆಚ್ಚಿಗೆ ಬಂದದ. ಅದರಿಂದ ನಮ್ಮ ಬೆಳೆಗಳು ನೀರಿನೊಳಗೆ ನಿಂತಾವ, ನಮ್ಮ ಆಸೆ ಆಕಾಂಕ್ಷೆಗಳು ನೀರಿನೊಳಗೆ ನಿಂತಾವ. ತಮ್ಮಲ್ಲಿ ಅನೇಕರು ನಮಗೆ ಸಂದೇಶಗಳನ್ನು ಕಳಿಸಿದ್ದೀರಿ, ಆಡಿಯೋ ಮಾಡಿ ಕಳಿಸಿದ್ದೀರಿ, ಫೋಟೋಗಳನ್ನು ಕಳಿಸಿದ್ದೀರಿ, ವಿಡಿಯೋಗಳನ್ನು ಕಳಿಸಿದ್ದೀರಿ. ಯಾವ ರೀತಿ ಮಳೆ ನಮ್ಮ ಜೊತೆಗೆ ಚಲ್ಲಾಟ ಆಡ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ಭಾರವಾದ ಹೃದಯದಿಂದ ತಮ್ಮ ಮಾತುಗಳನ್ನು ಹೇಳಿದ್ದೀರಿ. ಈಗ ತಮ್ಮ ಧ್ವನಿಯನ್ನ ಕೇಳುವಂತಹ ಸಮಯ, ಆ ನಂತರ ಮತ್ತೆ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ರೈತ ಸಂದೇಶ. ರಾಮಚಂದ್ರ ಪಾಟೀಲ್, ಹಿಂಡಿ ತಾಲೂಕು ಕಪ್ಪನಮರಿಗೆ ಅವರು. ಇವತ್ತು ಶೇಕಡಾ 90% ಮಳೆ ಆಗ್ತದೆ ಅಂತೇಳಿ ಹೇಳಿದ್ರಿ, ಅದೇ ಪ್ರಕಾರವಾಗಿ ಈಗ ಮಳೆ ಪ್ರಾರಂಭ ಆಗಿದೆ. 10 ನಿಮಿಷ ಆಯ್ತು, ತುಂಬಾ ಚೆನ್ನಾಗಿ ಮಳೆ ಬರ್ತಾ ಇದೆ. ಇದೇ ರೀತಿ ಹೆಚ್ಚು ಮಳೆ ಬರೋದ್ರಿಂದ ರೈತರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಈಗ ಅಜಾಪುರ ದೊಡ್ಡಪುರ ರಸ್ತೆಯಲ್ಲಿ ಇರ್ತಕ್ಕಂಥ ರಸ್ತೆ ಹೆದ್ದಾರಲ್ಲಿ ತುಂಬಾ ಚೆನ್ನಾಗಿ ಮಳೆ ಬರ್ತಾ ಇದೆ. ಮೇಘ ಸಂದೇಶ ಮಾಹಿತಿ ಕಳಿಸಿರ್ತಕ್ಕಂಥ ಆಕಾಶವಾಣಿ ಸಿಬ್ಬಂದಿಯವರಿಗೂ ಮತ್ತು ಸೋಮಶೇಖರ ಪೊಲೀಸರಿಗೂ ಧನ್ಯವಾದಗಳು. ತಾಲೂಕಾ ಬಸವ ಕಲ್ಯಾಣ ಜಿಲ್ಲಾ ಬೀದರ್ ಲಾಡವಂತಿ ಗ್ರಾಮದಲ್ಲಿ ಎಲ್ಲ ಕಡೆ ಇವತ್ತು 10:00 ಎಲ್ಲ ಕಡೆ ಮಳೆ ಬೀಳಕತ್ತವ್ರಿ ಸರ್. ತಾಲೂಕಾ ಬಸವ ಕಲ್ಯಾಣ ಜಿಲ್ಲಾ ಬೀದರ್ ಲಾಡವಂತಿ ಗ್ರಾಮದಿಂದ ಇವತ್ ಭಾರಿ ಮಳೆ ಬರ್ಲಕತ್ತವ್ರಿ ಸರ್. ತಾಲೂಕು ಬಂತನಾಳ ಗ್ರಾಮದಿಂದ ಹಸನ್ ಸರ್ ಶ್ರೀಕಂತ ಮಾತಾಡಿದ್ರು ಸರ್. ಬೆಳಗ್ಗಿನ ನಮಸ್ಕಾರಗಳು ಸರ್. ಬೆಳಗ್ಗೆ 6 ಗಂಟೆಗೆ ಮಳೆ ಶುರು ಆಗಿತ್ತು ಸರ್. ಭಾರಿ ಬೆಳಗತ್ತೆ, ವಿಪರೀತ ಮಳೆ ಇದ್ರು ಸರ್. ಕಲ್ಲು ಸುರಂಗ ಹಾಲಾಗ್ತಾ ಇದ್ರು ಸರ್. ಅಷ್ಟು ಭಯಂಕರ ಮಳೆ ಇದ್ರು ಸರ್. ನೀರು ನೀರಂಕಾರ ಮಾಡಿದ್ರು ಸರ್. ಅಷ್ಟು ಭಾರಿ ಮಳೆ ಬರಗತ್ತೆ. ಏನು ಗಾಳಿ ಇಲ್ಲ, ಗಟ್ಟಿಸೋದಿಲ್ಲ, ಮಿಂಚೋದಿಲ್ಲ ಸರ್. ಬರೇ ಮಳೆ ಇದ್ರು ಸರ್. ಭಾರಿ ಆನಂದ ಅಲ್ಲದೆ ಇದೆ. ಫಸ್ಟ್ ಸರ್ ಬೆಳಗ್ಗೆ ಮಳೆ ಹಾಲಾಗತ್ತಿದ್ರು. ನಮಸ್ಕಾರ ಸರ್, ನಾವು ಕೊಳ್ಳೂರಿಂದ ಮಲ್ಲಿಕಾರ್ಜುನ ಮಾತಾಡತ್ತೀನಿ ಸರ್. ಸರ್, ಈ ವಾರ ವಿಪರೀತ ಮಳೆ ಅದ ಅಂತ ಹೇಳಿದ್ರಿ ಸರ್. ಅದೇ ಪ್ರಕಾರ ಸರ್ ಸಾಕ್ ಸಾಕ್ ಮಾಡಿಕಿದ್ರು ಸರ್ ರೈತರಿಗೆ. ನಮ್ಮ ಹಣೆ ಬರ ಯಾಕೋ ದುಸ್ಥಿತಿ ಬಂದ್ ಹೋಗಿದ್ ನೋಡ್ರಿ ಒಟ್ಟ ಒಕ್ಕಲಿಗೆ. ಅಂದ್ರೆ ಈ ವರ್ಷ ಬಾಳ ಪರಿಸ್ಥಿತಿ ಗಂಭೀರ ಅದ್ರಿ ಒಟ್ಟ. ಹೆಸರು ಹಾಕಿದ್ರಿ ಸರ್, ಹೆಸರು ಹಾಳಾಯ್ತಿರ ಸರ್. ಒಟ್ಟ ಬೆಳಿನೇ ಬಂದಿಲ್ರಿ, ಒಟ್ಟ ನೀರಿಗೆ ಹೋಯ್ತು. ಉದ್ದ ಹಾಕಿದ್ರಿ ಸರ್, ಉದ್ದನು ಕೈ ಹತ್ತಿಲ್ರಿ ಬರೋಬ್ಬರ ಸರಿಯಾಗಿ. ಅವು ಬಾಬಡಿಯಾಗಿ ಹೋಗ್ಯವ್ರಿ. ಹೆಚ್ಚನೆಚ್ಚು ಸೋಯಾದ ಹಣೆ ಬರೋದ್ರು ಹಂಗೆ ಆಗಿದೆ ನೋಡ್ರಿ ಸರ್. 16 ಎಕರೆ ನಾವು ಸೋಯಾದಾಗ 7 ಎಕರೆ ಸೋಯಾ ತೆಗೆದು ರೋಡಿ ಕುಪ್ಪಿಟ್ಟಿನ್ರಿ ಸರ್. ಅದು ಮಷಿನ್ಕು ಹಾಕ್ಲಾಕ್ನು ಸೋಯ್ ಕೊಡಲ್ರಿ ಸರ್. ಒಟ್ಟ ಸೋಯಾ ಈ ವಾರ ಮಳೆ ವಿಪರೀತ ಅಂತ ಹೇಳಿದ್ರು ಸರ್. ಅದ್ರ ಪ್ರಕಾರ ನೀವು ಚಟುವಟಿಕೆ ಮುಂದುವರ್ಸ್ಕೊಂಡು ಹೋಗ ಅಂತ ಹೇಳಿದ್ರು ಸರ್. ಅದೇ ಪ್ರಕಾರ ಸರ್ ಒಂದ್ ದಿನ ಫುಲ್ ಜರ ವಾತಾವರಣ ಫ್ರೀ ಆಗಿತ್ತು ಸರ್. ಅವತ್ತಿನ ದಿನ ನಾವು ಸೋಯಾ ತಕೊಂಡು ಕಸಿ ಮೇನ್ ಗೇಟಿಗೆ ರೋಡಿಗೆ ನಾವು ಹಚ್ಕೊಂಡು ಕುಂತೇವ್ರಿ 7 ಎಕರೆ ಬಣಿಮೆ. ಈ ಮೊಳಕೊಳ್ತಾಗ ಕೆಸರವ್ರಿ ಹೊಲ್ದಾಗ ಹಂಗ ಮಾಡಿ ಕೆಸ್ ತೆಗೆದ ಕಸಿ ಹೊರಗಿಟ್ಟಿದೇವ್ರಿ. ಈಗ ನಿನ್ನೊಂದಿನ ಆರೆ ಹಾಕಿದವ್ರು ಸರ್. ಇವತ್ತ ಮೊಬೈಲ್ದಾಗ ಚೆಕ್ ಮಾಡಿದ ನಾವು ವಿಪರೀತ ಮಳೆ ಅಂತ ಕಸ್ ಗೊತ್ತಾಯ್ತಾರ ಸರ್. ಎಲ್ಲ ಅಲರ್ಟ್ ಗುಲ್ಬರ್ಗ ಬೀದರ್ ಅಂತ ಕಸಿ ನೀವನ್ನ ಹೇಳಿದ್ರು ಸರ್. ಈ ವಾರ ಮಳೆ ಅಂತ ಹೇಳಿದ್ರು ಸರ್. ವಾರ ಪೂರ್ತಿ 90% ಅಂತ ಹೇಳಿದ್ರು ಸರ್. ಅದರಲ್ಲಿ ಶನಿವಾರ ರವಿವಾರ ಸೋಮವಾರ ಮಂಗಳವಾರ ಎಲ್ಲಿ ಬಿತ್ತು ಎಲ್ಲಿಲ್ಲ ಗುಡುಗು ಮಿಂಚು ಕೂಡಿದಂತ ಭಾರಿ ಮಳೆ ಅಂತ ಹೇಳಿದ್ರು ಸರ್. ಅದೇ ಪ್ರಕಾರ ಸರ್ ನಮ್ಮಲ್ಲಿ ಬುಧವಾರ ಸರ್ ಗುರುವಾರ ವಿಪರೀತ ಮಳೆನೇ ಬಿದ್ದ ಸರ್. ನಮ್ಮಲ್ಲಿ ಶುಕ್ರವಾರ ಸಾಧನ ಮಳೆ ಬಿದ್ದ ಸರ್. ಶನಿವಾರ ದಿನ ನಮ್ಮಲ್ಲಿ ಅಂತ ಮಳೆ ಬಿದ್ದಿಲ್ರಿ ಸರ್. ಶುಕ್ರವಾರ ಸರ್ ನಮ್ಮಲ್ಲಿ ಅಲ್ಲೋಲ ಕಲ್ಲಾಗ್ಯದ್ರ ಸರ್. ಚಿಂಚೋಳಿ ಚಂದಾಪುರ ಆ ನಮನ ಭಯಂಕರ ಮಳೆ ಸರ್. ಉಮ್ನಾಬಾದ್ ಹಂಗೆ ಬಿದ್ದ ಅಂತಾರೆ ಸರ್ ಮಳೆ. ಕೊಳ್ಳೂರು ಗೇಟಿಲಿಂದ ಸರ್ ನಾಗದಲೈ ತುಮಕುಂಟ ಚಾಂಗ್ಲರ್ ಎಲ್ಲಾ ಕಡೆ ಉಮ್ನಾಬಾದ್ ತಗ ಭಾರಿ ಅಂದ್ರೆ ಭಾರಿ ಮಳೆ ಬಿದ್ದ ಸರ್. 1 ಕಿಲೋಮೀಟರ್ ನಾವು ದೂರ ಸರ್. ನಮ್ಮ ಹೊಲಕ್ಕ ರೋಡಿಗೆ ಒಂದ್ 1.5 ಕಿಲೋಮೀಟರ್ ಸರ್. ಅಲ್ಲಿಂದ ಹಿಡಿದಿಲ್ಲಿ ತಗ ಮಳೆ ಮುಂದಕ್ಕೆ ಇಲ್ರಿ ಸರ್. ಮಳೆ ಚಿಂಚೋಳಿ ತಗರೆ ಚಿಂಚೋಳಿ ಮಳೆ ಆದ್ರೆ ಸರ್ ಮುಂದಕ್ಕೆ ಮಳೆ ಆದ್ರೆ ಸರ್. ನೀವು ಹೇಳಿದ ಪ್ರಕಾರ ಸರ್ ಎಲ್ಲಿ ಬಿತ್ತು ಎಲ್ಲಿಲ್ಲ ಅಂತ ಹೇಳಿದ್ರೆ ಸರ್ ಅದೇ ಪ್ರಕಾರ ಮಳೆ ಬಿದ್ದ ಸರ್. ಇವತ್ತು ಮುಂಜಾನೆ ಸರ್ ನಸುಕಿನ ಜಾವ 2 ಗಂಟೆ ಹಂಗ 2 ಗಂಟೆಗೆ ಅಂತ ಚಾಲು ಆದಂತ ಮಳೆ ಬೆಳಗಿನ ಜಾವ 6 ಗಂಟೆ ತಗ ಸಾಧಾರಣ ಮಳೆ ಬಿದ್ದ ಸರ್. ಮತ್ತಂಗೆ ಈಗ ಜಸ್ಟ್ ಸರ್ 12:25 ಅಲ್ಲ ಸರ್, ಈ ಒಂದು 12 ಗಂಟೆಗೆ ಚಾಲು ಆದಂತ ಮಳೆ ಒಂದ್ 20 ಮಿನಿಟ್ ಸಾಧಾರಣ ಮಳೆ ಬಿದ್ದ ಸರ್. ಮುಂದಕ್ಕೆ ಹೋಗಿದ್ರೆ ಸರ್ ಅದು ಚಿಮ್ಮಂಚೋಡ್ ಲೈನಿಗೆ ಕಡೆ ಎಂಪಳ್ಳಿ ಆಕಡೆ ಹೋಗ್ಯದ್ರ ಸರ್, ಸಾಕಷ್ಟು ಮಳೆ ಹೋಗ್ಯದ್ರ ಸರ್, ಆಕಡೆ ನಮ್ಮಲ್ಲಿ ಪಂಪ್ ಇದ್ರ ಸರ್. ಬಟ್ ನೀವು ಹೇಳಿದ ಪ್ರಕಾರ ಮಳಿ ಮಳಿ ಮಳಿ ಸಾಕು ಸಾಕು ಮಾಡಿಕ್ಯದ ಸರ್ ನಮ್ಮಲ್ಲೇನ ಸರ್. ಈಗೀಗನ ಇಬ್ಬರು ರೈತರು ಕೇಳಿರಿ ಇನ್ನ ಎಷ್ಟು ದಿನ ಮುಂದುವರಿತಾನೆ ಸರ್ ನೀವು ಹಾಕಿರಿ ಸರ್ ಬುಧವಾರ ತಕ್ಕಂತ ಕಸಿ ಸರ್. ಬುಧವಾರಲಿಂದ ಒಟ್ಟು ಒಂದು ತಿಂಗಳ ಆಕಡೆ ಹೋಗ್ಲಾಕ್ರಿ ಸರ್. ಹೊಲ ಅಲ್ಲೇ ಹುಟ್ಟಿ ತಗೊಂಡವ್ರಿ, ಬಿತ್ತಣಿಕೆ ಬಂದಾಗ್ಯವ್ರಿ ಸರ್, ರಾಶಿ ರೂಪಿ ನಡ್ಲಾತವ್ರಿ. ಒಟ್ಟು ಬಹಳ ಪರಿಸ್ಥಿತಿ ಗಂಭೀರ ಆಗ್ಯದ ನೋಡ್ರಿ ಸರ್. ಯಾರು ಹೊಲ್ದಂಗ್ ಮಷೀನ್ ಹೋಗೋದ್ರೆ ಪಳಿ ಬಂದದ್ರಿ ಸರ್. 8 ದಿನ ಆಯ್ತಿರಿ, 15 ದಿನ ಆಯ್ತಿರಿ, 20 ದಿನ ಆಯ್ತಿರಿ ಕುಪ್ಪಿ ಹೊಲ್ದಾಗ ಇಟ್ಟಿ ಸರ್. ಒಟ್ಟು ಮಷೀನೇ ಹೋಗಲ್ಲ ಹೊಂಟವ್ರಿ ಸರ್. ಯಾರು ರೋಡಿಗೆ ಹೊಲ ಕುಪ್ಪಿ ಅವ್ರಿ, ಅವ್ರು ಹೊಲನೇ ರಾಶಿ ಮಾಡ್ಲತ್ತಾರ ಸರ್. ರಾಶಿ ಮಿಷನ್ ಒಳಗ್ ಹೋದ್ ಸಿಗ್ಬಿಡ್ತಾರ ಸರ್. 2 ದಿನ ಆದ್ರೂ ಮಷೀನ್ ಬರ್ಲಂಟವ್ರಿ ಸರ್ ಹೊರಕ. ಥ್ಯಾಂಕ್ ಯು ಸರ್. ಓಕೆ ಸರ್. ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕು ಮಠಮಾರಿ ಗ್ರಾಮದಿಂದ ಎಲ್ಕೆ ವೀರಿಂಗೋಡ್ ಸರ್ ಮಾತಾಡ್ತಾ ಇರೋದು. ಆಕಾಶವಾಣಿ ಕೇಂದ್ರಕ್ಕೂ ಹಾಗೂ ಸೋಮಶೇಖರ್ ಸಾರಿಗೆ ಹೃತ್ಪೂರ್ವಕ ನಮಸ್ಕಾರಗಳು ತಿಳಿಸುತ್ತ, ಕಳೆದ ಸಂಚಿಕೆಯಲ್ಲಿ ನೀವು ತಿಳಿಸಿರುವ ಹಾಗೆ ಒಂದು ವಾರದಲ್ಲಿ 67 mm ಮಳೆಯಾಗುತ್ತಂತ ಮುನ್ಸೂಚನೆ ನೀಡಿದ್ರೆ ಸರ್. ಅದೇ ರೀತಿಯಲ್ಲಿ ನಮ್ಮ ಗ್ರಾಮದಲ್ಲಿ ಬುಧವಾರ, ಗುರುವಾರ ಮತ್ತು ಶುಕ್ರವಾರ ಹಾಗೂ ಶನಿವಾರ ಜೋರು ಮಳೆಯಾಗಿದೆ ಸರ್. ಹಳ್ಳ ಕೊಳ್ಳ ಎಲ್ಲ ಕೆರೆಗಳು ತುಂಬಿದೆ ಸರ್. 5 ವರ್ಷಗಳ ಇತಿಹಾಸದಲ್ಲಿ ನಮ್ಮ ಗ್ರಾಮದಲ್ಲಿ ಎಲ್ಲ ಕೆರೆಗಳು ಭರ್ತಿಯಾಗಿದೆ ಸರ್. ಹಾಗೂ ಚಿತ್ತೆಕಾರ್ತಿಯಲ್ಲಿ ನಮ್ಮ ಗ್ರಾಮದಲ್ಲಿ ಹಿಂದಿನ ವರ್ಷಗಳಲ್ಲಿ ನೋಡಿದರೆ ಈ ವರ್ಷವು ಸಂಪೂರ್ಣ ಮಳೆಯಾಗಿ ಎಲ್ಲ ಕೆರೆಗಳು ತುಂಬಿ ಹರಿತಾವೆ ಸರ್. ದೀಪಾವಳಿ ಬಂದರೂ ಇನ್ನೂ ಹೊಲಗಳಲ್ಲಿ ಕೆಸರು ಖಾಲಿ ಹಚ್ಚುವ ಪರಿಸ್ಥಿತಿ ಇದೆ ಸರ್. ಎಲ್ಲ ರೈತರು ದಸರಾ ಹಬ್ಬಕ್ಕೆ ಹೊಲಗಳಲ್ಲಿ ಹತ್ತಿ ಬಿಡಿಸುವ ಶುಭ ಕಾರ್ಯಕ್ಕೆ ಪೂಜೆಯನ್ನು ಮಾಡಿ ಹಾಗೂ ಬಿಡಿಸುವ ಕಾರ್ಯಗಳಲ್ಲಿ ಚಟುವಟಿಕೆಯಿಂದ ಸಾಗುತ್ತಿದ್ದರು ಸರ್. ಆದರೆ ಈ ವರ್ಷವು ಮಳೆಯ ಅವಾಂತರದಿಂದ ಕಾಯಿ ಕಳೆಯುವ ಪರಿಸ್ಥಿತಿ ಇದೆ ಸರ್. ಹತ್ತಿ ಬೆಳೆಯು 1 ಎಕರೆಗೆ ಇಲ್ಲಿಗೆ ಸುಮಾರು 30,000-40,000 ಒಬ್ಬ ರೈತ ಖರ್ಚು ಮಾಡಿದ್ದೇನೆ ಸರ್. ಈಗ ಆ ದುಡ್ಡು ಮತ್ತೆ ತನಗೆ ರಿಟರ್ನ್ ಆಗುವ ಪರಿಸ್ಥಿತಿಯಲ್ಲಿ ಎದುರಾಗ್ತಿದೆ ಸರ್. ಅದರಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವ ಜಿಲ್ಲೆಯಾಗಿ ನಮ್ಮ ರಾಯಚೂರು ಜಿಲ್ಲೆ ಇದೆ ಸರ್. ಈ ಅಕಾಲಿಕ ಮಳೆಯಿಂದ ಬೆಳೆಯು ಬಹಳ ಕುಂಠಿತವಾಗಿದೆ ಸರ್. 1 ಎಕರೆಗೆ 5-6 ಕ್ವಿಂಟಲ್ಗೆ ಬರುವ ಪರಿಸ್ಥಿತಿ ಉಂಟಾಗಿದೆ ಸರ್. ಹಾಗೂ ಕಡಲೆ ಬಿತ್ತನೆ ಮಾಡುವ ಕಾರ್ಯ ಸ್ಥಗಿತವಾಗಿದೆ ಸರ್. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬ ಪರಿಸ್ಥಿತಿ ರೈತರಿಗೆ ಉದ್ಭವವಾಗಿದೆ ಸರ್. ಇಲ್ಲಿಗೆ ಮಳೆಯೇ ನಿಂತರೆ ಎಲ್ಲ ಬೆಳೆಗಳಿಗೆ ಪುನರ್ಜೀವನ ನೀಡಿದಂತಾಗುತ್ತೆ ಸರ್. ಹಾಗೂ ಎಲ್ಲ ರೈತರಿಗೆ ಕೃಷಿ ಚಟುವಟಿಕೆಯಲ್ಲಿ ನಿರತರಾಗಬೇಕಂದ್ರೆ ಈ ಮಳೆಯು ಅಡ್ಡಿಯಾಗಿದೆ ಸರ್. ಈಗ ಹತ್ತಿ ಬಿಡಿಸಬೇಕಂದ್ರೆ ಮಳೆಯಿಂದ ಕಾಯಿ ಕೊಳಿತಿದೆ ಸರ್. ಮತ್ತು ಹತ್ತಿಯ ಒಂದು ಬಣ್ಣ ಬದಲಾವಣೆ ಆಗಿದೆ ಸರ್. ಅದೇ ರೀತಿಯಾಗಿ ಈ ಹತ್ತಿ ಮಾರಾಟ ಮಾಡಬೇಕಂತಂದ್ರೆ ಅದನ್ನು ಬಿಡಿಸ್ಕೊಂಡು ಹೋದ್ರೆ ಪ್ರತಿ ಒಂದು ಕ್ವಿಂಟಲ್ಗೆ 5,000-7,000 ರೂಪಾಯಿ ತನಕ ಬೆಂಬಲ ಬೆಲೆ ಹೋಗ್ತಾ ಇದೆ ಸರ್. ಆದರೆ ರೈತರಿಗೆ 1 ಕ್ವಿಂಟಲ್ಗೆ 2,000-2,500 ನಷ್ಟವನ್ನು ಅನುಭವಿಸ್ತಾ ಇದ್ದೇನೆ ಸರ್. ಇದೇ ರೀತಿ ಮುಂದುವರಿದರೆ ರೈತರ ಬದುಕು ಬಹಳ ಕಠಿಣವಾಗಿದೆ ಸರ್. ಮಳೆರಾಯನ ಕೃಪೆ ಇಲ್ಲಿಗೆ ಮುಗಿದರೆ ಮುಂದಿನ ಎಲ್ಲಾ ಚಟುವಟಿಕೆಗಳಿಗೆ ಬಹಳ ಅನುಕೂಲತೆಗಳನ್ನು ಮಾಡಿದಂತಾಗುತ್ತೆ ಸರ್. ಈ ವರ್ಷ ಅತ್ಯಂತ ಹೆಚ್ಚು ಮಳೆಯಾಗಿ ಹತ್ತಿ ಬೆಳೆಯಲ್ಲಿ ಪ್ರತಿ ಎಕರೆಗೆ 10 ಕ್ವಿಂಟಲ್ ಬರೋದ್ರಲ್ಲಿ ಈಗ 5-6 ಕ್ವಿಂಟಲ್ಗೆ ಇಳಿತಾ ಆಗಿದೆ ಸರ್. ಇದು ಬಹಳ ರೈತರಿಗೆ ಒಂದು ದೊಡ್ಡ ಹೊರೆಯಾಗಿ ಹಾಗೂ ಹಸಿ ಬರ ಪರಿಸ್ಥಿತಿ ಉಂಟಾಗಿದೆ ಸರ್. ನಮಸ್ಕಾರಗಳು ಸರ್. ಬಿಜಾಪುರ ಜಿಲ್ಲಾ ಇಂಡಿ ಚಡ್ಚನ್ ತಾಲೂಕು ಸರ್. ಮಳೆ ಮಾತ್ರ ಸಾಕಟ್ಟಾಯ್ತು ಸರ್. ಈ ವಾರ ಫುಲ್ನಾಗೈತೆ ಸರ್. ಭೂಮಿ ಎಲ್ಲ ಹದಗೆಟ್ಟು ಮಳೆ ವಜ್ಜಿಯಾಗಿ ರೈತರಿಗೆ ಯಾವಾಗ ಹೋಗ್ತಾ ನಂಗಾಗೈತೆ ಸರ್. ಇದು ಎಷ್ಟು ದೌಡ್ ಬೆಳಗ್ದು ಸರ್ ಅಟ್ ಉಳಿದ ಸರ್. ಈ ಸದ್ಯ ಎಲ್ಲ ಅರ್ಧ ತೊಗರಿ ಎಲ್ಲ ಹಾಳಾಗ್ಯಾವ ಸರ್. ಸದ್ಯ ರೈತರಿಗೆಲ್ಲ ಸಂಕಷ್ಟದಾಗದಾರ ಸರ್. ಮಳೆ ಎಷ್ಟು ದೌಡ್ ಹೋದ್ ಸರ್ ಅಷ್ಟು ಒಳ್ಳೇದಾಗ್ತದೆ ಸರ್. ದೀಪಾವಳಿ ಹಬ್ಬದ ಶುಭಾಶಯಗಳು ಸರ್. ನಮಸ್ಕಾರ ಸರ್. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರದಿಂದ ದೇವೇಂದ್ರಪ್ಪ ಬಾಕ್ಲಿ ಮಾತನಾಡುವುದು. ಆಕಾಶವಾಣಿ ಏಳುಗರಿಗೆ ಮತ್ತು ಸೋಮಶೇಖರ್ ರುಳಿ ಸರ್ಗೆ ನನ್ನ ನಮಸ್ಕಾರಗಳು. ಬೇಗ ಸಂದೇಶದಲ್ಲಿ ಈ ವಾರ ಹೇಳಿದಂತೆ ಪೂರ್ತಿ 90%ರಷ್ಟು ಮಳೆ ಆಗುತ್ತಿದೆ ಆಗಿದೆ. ಈ ಭಾಗದ ಎಲ್ಲಾ ರೈತರು ಹತ್ತಿ ಹಾಕಿದ್ದಾರೆ. ಹತ್ತಿ ಬಿಡಿಸಬೇಕಂದ್ರ ಮಳೆ ಕೊಡ್ತಾ ಇಲ್ಲ. ಹತ್ತಿ ಅಲ್ಲೇ ಮೊಳಕೆ ಹೊಡೆದು ಹೊಂಟದ. ನೆಕ್ಸ್ಟ್ ಈಗ ನಾವು ಶೇಂಗಾ ಬಿತ್ತಬೇಕಂತಂದ್ರ ಮಳೆ ಬಿಡ್ತಾ ಇಲ್ಲ. ಆಮೇಲೆ ಈ ವರ್ಷ ನಮ್ಗೆ ಮಳೆಗಾಲ ಕಂಟಿನ್ಯೂ ಮಳೆ ಇದೆ ಸರ್. ಯಾಕಂತಂದ್ರ ನಾವು ಈ ಜೂನ್ ಲಿಂದ ಇಲ್ತನ ಮಳೆ ಏನೈತಲ್ಲ ಸರ್, ಎಲ್ಲಾ ಮಳೆಗಳಾಗ್ಯಾವ. ಮಿರುಗಿನ ಮಳೆ ಒಂದೇ ಆಗಿಲ್ಲ ನಮಗ. ಮಿರುಗಿನ ಮಳೆ ಆಗಿಲ್ಲ ಅಂತೇಳಿ ಒಂದ್ ನೀರ್ ಸೂರ್ಯಪ್ಪನ ಕೊಟ್ಟೆ ಸರ್, ಬೆಳೆ ಚೆನ್ನಾಗಿ ಬಂತು. ಅಲ್ಲಿಂದ ಕಂಟಿನ್ಯೂ ಮಳೆ ಇದೆ. ಈಗ ಶೇಂಗಾ ಬಿತ್ತಬೇಕು ಸರ್ ನಾವು ಏನ್ರಿ. ಆಮೇಲೆ ಇಲ್ಲಿ ಇರ್ತಕ್ಕಂತ ಎಲ್ಲಾ ರೈತರಿಗೆ ದೊಡ್ಡ ತೊಂದರೆ ಆಗಿದೆ. ಮಳೆ ನಿಂತ್ರ ಸ್ವಲ್ಪ ಏನ ಹತ್ತಿ ಇದ್ದಷ್ಟು ಕೈಯಾಗ ಬರ್ತಾವ, ಇಲ್ಲಂತ ಬರಲ್ಲ. ಹಿಂಗಾಗಿ ಮೇಘ ಸಂದೇಶದಲ್ಲಿ ಹೇಳಿದಂತೆ ಈ ವಾರ ಪೂರ್ತಿ ಇದೆ. ನೆಕ್ಸ್ಟ್ ಮುಂದಿನ ವಾರ ಮೇಘ ಸಂದೇಶದ ನಿರೀಕ್ಷೆಯಲ್ಲಿದ್ದೇವೆ. ಆದಷ್ಟು ಆ ನಿರೀಕ್ಷೆ ಏನಾಗುತ್ತೆ ನೋಡಬೇಕಂತ ಕಾದು ನೋಡ್ತೀವಿ. ನಮಸ್ಕಾರಗಳು. ಆತ್ಮೀಯರೇ, ನಿಮ್ಮ ಮಾತುಗಳನ್ನ ಕೇಳಿ ನೋವಾಗ್ತದ, ಬೇಸರ ಆಗ್ತದ. ಮತ್ತ ನಿಸರ್ಗ ಈ ರೀತಿ ರೈತರಿಗೆ ಶಿಕ್ಷೆ ಕೊಡುವಂತದನ್ನ ನೋಡಿ ಹೃದಯ ಭಾರ ಆಗ್ತದ. ಆದರೂ ಇಂಥ ಸನ್ನಿವೇಶಗಳು ನಮ್ಮ ಕೈ ಒಳಗಿಲ್ಲ. ನಿಸರ್ಗ ಏನ್ ಬಯಸ್ತದ ಅದು ಆಗುವಂತಹ ಸನ್ನಿವೇಶವನ್ನ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಸದ್ಯದ ಮಟ್ಟಿಗೆ ನಾವು ಅಸಹಾಯಕರು ಅಂತಾನೆ ಹೇಳಬಹುದು. ನಾವೆಲ್ಲ ಮುಂಜಾಗ್ರತೆ ಕ್ರಮ ಕೈಗೊಂಡ್ರು, ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡ್ರು, ಮತ್ತೆ ನಮ್ಮ ಜ್ಞಾನದ ಅದನ್ನು ವರ್ಧಿಸಿಕೊಂಡು ಅದನ್ನು ನಮ್ಮ ಉಳಿವಿಗಾಗಿ ಮತ್ತು ನಮ್ಮ ಪ್ರಗತಿಗಾಗಿ ಏನು ಬಳಸಿಕೊಳ್ಳುವಂತಹ ಒಂದು ತಯಾರಿಯನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೂ ಮೀರಿ ಇಂತಹ ಘಟನೆಗಳು ಆದ್ರೆ ಏನು ಮಾಡುವುದಕ್ಕೆ ಬರುವುದಿಲ್ಲ. ಆದರೂ ಕೂಡ ಕಾಲ ಯಾವಾಗಲೂ ಒಂದೇ ಸಮ ಇರುವುದಿಲ್ಲ. ಕಾಲಚಕ್ರ ಬದಲಾಗ್ತಾ ಇರ್ತದ. ಇವತ್ತ ಈ ರೀತಿ ಇರಬಹುದು, ನಾಳೆ ಈ ಸನ್ನಿವೇಶ ಬದಲಾವಣೆ ಆಗಬಹುದು. ಹಾಗಾಗಿ ನಾವು ಆ ಬದಲಾವಣೆಗಾಗಿ ಕಾಯೋಣ. ಅದೇನು ಬಹಳ ದೂರ ಇರಲಿಕ್ಕಿಲ್ಲ, ಇವತ್ತು ನಾಳೆ ಅದು ಬದಲಾವಣೆ ಆಗಬಹುದು. ಒಟ್ಟಿನೊಳಗೆ ನಾವು ತಯಾರಿರುವುದನ್ನ ಅಭ್ಯಾಸ ಮಾಡಿಕೊಳ್ಬೇಕು. ಇಲ್ಲಿ ತನಕ ಸುಮಾರು ಏನು 14 ವರ್ಷಗಳ ಪ್ರಯಾಣದೊಳಗೆ ತಾವು ಸಾಕಷ್ಟು ಇಂಥ ವೈರುಧ್ಯಗಳನ್ನ ಅನುಭವಿಸಿದ್ದೀರಿ, ಪ್ರತಿಕೂಲ ಪರಿಸ್ಥಿತಿಗಳನ್ನ ಅನುಭವಿಸಿದ್ದೀರಿ. ಆದರೂ ಕೂಡ ಎದ್ದು ಬಂದಿರಿ, ಏನೇ ಆಗಲಿ ನಾನು ಎದುರಿಸಿ ನಿಲ್ತೀನಿ ಅನ್ನುವಂತಹ ಒಂದು ಆತ್ಮಶಕ್ತಿಯನ್ನ ತಾವು ತೋರಿದ್ದೀರಿ. ಆತ್ಮೀಯರೆ, ಕಳೆದ ವಾರ ನಾವು ಭಾರತೀಯ ಹವಾಮಾನ ಇಲಾಖೆಯವರು ಈ ಸಲ ಯಾವ ರೀತಿ ಮಾನ್ಸೂನ್ ವರ್ತನೆ ಮಾಡಿತು, ಅದರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಮಾನ್ಸೂನ್ ವಿಶೇಷತೆ ಬಗ್ಗೆ ನಾನು ತಮಗೆ ಅನೇಕ ಅಂಶಗಳನ್ನು ತಿಳಿಸಿಕೊಟ್ಟಿದ್ದೆ. ಇನ್ನೂ ಕೆಲವು ಅಂಶಗಳು ಉಳಿದಾವ, ಅವುಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ನೋಡೋಣ. ಆತ್ಮೀಯರೇ, ವಾಯುಭಾರ ಕುಸಿತ, ಕಡಿಮೆ ಒತ್ತಡದ ಪ್ರದೇಶ, ಚಂಡಮಾರುತ ಇವುಗಳ ಒಂದು ವಿಚಾರ ಬಂದಿತ್ತು. ಅದನ್ನ ಈ ವಾರ ತಮ್ಮ ಮುಂದೆ ಪ್ರಸ್ತುತ ಮಾಡಬೇಕು ಅಂತ ಹೇಳಿ ಅನಿಸ್ತದ. ಯಾಕಪ್ಪ ಅಂತಂದ್ರೆ ಈ ಶಬ್ದಗಳು ಬರೀ ಶಬ್ದಗಳಲ್ಲ, ಈ ಶಬ್ದಗಳಿಗೆ ತಮ್ಮದೇ ಆದಂತಹ ಒಂದು ಹಿನ್ನೆಲೆ ಇರುತ್ತದೆ, ಮತ್ತು ಒಂದಕ್ಕೊಂದು ಇವು ಸಂಬಂಧ ಅದಾವ ಅನ್ನೋದನ್ನ ಮುಖ್ಯವಾಗಿ ತಾವು ಗ್ರಹಿಸಬೇಕು. ಯಾಕಪ್ಪ ಅಂತಂದ್ರೆ ಒಂದಿಲ್ಲ ಅಂತಂದ್ರೆ ಇನ್ನೊಂದು ನಿರ್ಮಾಣ ಆಗುವುದಿಲ್ಲ. ಇವು ಎಲ್ಲ ಸಿರೀಸ್ ನೊಳಗೆ ಆಗುವಂತಹದ್ದು. ಹೆಂಗ್ ಇವು ಸಿರೀಸ್ ನೊಳಗೆ ಆಗ್ತಾವ, ಹೆಂಗ್ ಸರಣಿ ಒಳಗೆ ಆಗ್ತಾವ ಅನ್ನೋದು ನಮ್ಮ ಗಮನಕ್ಕೆ ಯಾವತ್ತು ಇರಬೇಕಾಗ್ತದೆ. ಹೀಗಾಗಿ ನಿಮಗೆ ಒಂದ್ ವೇಳೆ ಇದು ಅರ್ಥ ಆಯಿತು ಅಂತಂದ್ರೆ ಯಾವುದು ವಾಯುಭಾರ ಕುಸಿತ, ಯಾವುದು ಕಡಿಮೆ ಒತ್ತಡದ ಪ್ರದೇಶ, ಯಾವುದು ಚಂಡಮಾರುತ ಅನ್ನೋದು ನಿಚ್ಚಳವಾಗಿ ಗೊತ್ತಾಗ್ತದೆ. ಇಲ್ಲಿ ಒಂದು 5 ಶಬ್ದಗಳು ಬರ್ತಾವ. ಏನಪ್ಪಾ ಅಂತಂದ್ರೆ ಒಂದೇದ್ದು ಕಡಿಮೆ ಒತ್ತಡದ ಪ್ರದೇಶ, ಆಮೇಲೆ 2ನೇ ಶಬ್ದ ಏನಪ್ಪಾ ಅಂತಂದ್ರೆ ನಿಚ್ಚಳ ಕಡಿಮೆ ಒತ್ತಡದ ಪ್ರದೇಶ, ಅದರ ನಂತರ ವಾಯುಭಾರ ಕುಸಿತ. ಇದನ್ನ ಇಂಗ್ಲಿಷ್ನೊಳಗೆ ನಾವು ಡಿಪ್ರೆಷನ್ ಅಂತ ಹೇಳಿ ಕರಿತೀವಿ. ಇದರ ನಂತರ ತೀವ್ರ ವಾಯುಭಾರ ಕುಸಿತ ಅಂತಂದ್ರೆ ಡೀಪ್ ಡಿಪ್ರೆಷನ್ ಅಂತ ಹೇಳಿ, ಅದರ ನಂತರ ಚಂಡಮಾರುತ, ಸೈಕ್ಲೋನಿಕ್ ಸ್ಟಾರ್ಮ್ ಅನ್ನುವಂಥದ್ದು. ಇವು ಬರೇ ಶಬ್ದಗಳಲ್ಲ, ಇವು ಚಂಡಮಾರುತದ ಸೃಷ್ಟಿಯೊಳಗೆ ಆಗುವಂತಹ ಹಂತಗಳು ಅಂತ ಹೇಳಿ. ಸಾಮಾನ್ಯವಾಗಿ ನಾವು ಈ ಶಬ್ದಗಳನ್ನ ಕೇಳಿವಿ, ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣ ಆಗ್ತಾ ಇದೆ, ಹಿಂಗಾಗಿ ಮಳೆ ಬರುವಂತಹ ಒಂದು ಸನ್ನಿವೇಶ ಅದ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಆಮೇಲೆ ವಾಯುಭಾರ ಕುಸಿತ ಆಗ್ತಾ ಇದೆ, ಅದರಿಂದಾಗಿ ಮಳೆ ಬರ್ತದ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದೀವಿ. ಚಂಡಮಾರುತ ಬರ್ತಾ ಇದೆ, ಅದರಿಂದಾಗಿ ತಾವು ಎಚ್ಚರಿರಬೇಕು ಅನ್ನುವಂತಹ ಮಾತನ್ನ ಕೂಡ ನಾವು ಅನೇಕ ಸಂದರ್ಭಗಳಲ್ಲಿ ತಮಗ ಹೇಳಿವಿ. ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನು ಅಂತಂದ್ರೆ ಇವು ಒಂದೊಂದೇ ಘಟನೆಗಳು ಆದರೂ ಸಹಿತ ಒಂದಕ್ಕೊಂದು ಬೆಳವಣಿಗೆ ಆದವು ಅಂತಂದ್ರೆ ಕೊನೆಗೆ ಚಂಡಮಾರುತದ ಸೃಷ್ಟಿ ಆಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ. ಶುರು ಎಲ್ಲಿಂದ ಆಗ್ತದಪ್ಪ ಅಂತಂದ್ರೆ ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣ ಆಗುವುದರಿಂದ ಈ ಒಂದು ಪ್ರಕ್ರಿಯೆ ಶುರು ಆಗ್ತದೆ. ಅಂದ್ರೆ ಮೊದಲಿಗೆ ಲೋ ಪ್ರೆಷರ್ ಏರಿಯಾ ಒಂದು ನಿರ್ಮಾಣ ಆಗ್ತದೆ ಸಮುದ್ರದೊಳಗೆ. ಅದರ ನಂತರ ಏನಾಗ್ತದ ಅಂತಂದ್ರೆ ಇದಕ್ಕೆ ಒಂದ್ ಸ್ವಲ್ಪ ಶಕ್ತಿ ಬಂದು ಹೌದಪ್ಪ ಇದು ಕಡಿಮೆ ಒತ್ತಡದ ಪ್ರದೇಶ ಅನ್ನುವಂತಹ ಒಂದು ವ್ಯಾಖ್ಯಾನದಲ್ಲ ಅದು ನಿಚ್ಚಳವಾಗಿ ನಮಗೆ ಗೊತ್ತಾಗ್ತದೆ. ಅಂದ್ರೆ ಮಾರ್ಕ್ ಆಗಿಬಿಡ್ತದೆ, ಮಾರ್ಕ್ಡ್ ಲೋ ಪ್ರೆಷರ್ ಏರಿಯಾ ಅಂತೇಳಿ ಅದಕ್ಕೆ ಹೆಸರು ಕೊಡ್ತಾರೆ. ಅದರ ನಂತರ ಏನಾಗ್ತದಪ್ಪ ಅಂತಂದ್ರೆ ಇದೇ ನಿಚ್ಚಳ ಕಡಿಮೆ ಒತ್ತಡದ ಪ್ರದೇಶ ಮುಂದುವರೆದು ಇದಕ್ಕೆ ಶಕ್ತಿ ಹೆಚ್ಚಾಯ್ತು ಅಂತಂದ್ರೆ ವಾಯುಭಾರ ಕುಸಿತ ಆಗ್ತದೆ. ಅಂದ್ರೆ ಆ ಪ್ರದೇಶದೊಳಗೆ ವಾಯುವಿನ ತೂಕ ಏನಿರ್ತದ ಅದು ಕಡಿಮೆ ಆಗಿ ಅದು ಹಗುರಾಗಿಬಿಡ್ತೈತಿ. ಅಲ್ಲಿ ಒಂದು ದೊಡ್ಡ ಪ್ರದೇಶ ನಿರ್ಮಾಣ ಆಗ್ತದೆ. ಇದನ್ನ ನಾವು ಡಿಪ್ರೆಷನ್ ಅಂತ ಹೇಳಿ ಕರಿತೀವಿ. ಡಿಪ್ರೆಷನ್ ಈ ಒತ್ತಡದ ಪ್ರದೇಶಕ್ಕಿಂತ ಹೆಚ್ಚಿನ ಶಕ್ತಿ ಉಳ್ಳಂತದ್ದು. ಇದೇ ಡಿಪ್ರೆಷನ್ ಇನ್ನೂ ಹೆಚ್ಚಿನ ಶಕ್ತಿ ಬಂದಿತ್ತು ಅಂತಂದ್ರೆ ಅಲ್ಲಿ ಅದು ತೀವ್ರವಾದಂತಹ ವಾಯುಭಾರ ಕುಸಿತವಾಗಿ ಪರಿಣಮಿಸ್ತದೆ. ಇದನ್ನ ಇಂಗ್ಲಿಷ್ನೊಳಗೆ ಡೀಪ್ ಡಿಪ್ರೆಷನ್ ಅಂತ ಹೇಳಿ ಕರೀತಾರೆ. ಇದು ವಾಯುಭಾರ ಕುಸಿತಕ್ಕಿಂತನೂ ಶಕ್ತಿಶಾಲಿಯಾದದ್ದು. ಇನ್ನು ಮುಂದೆ ಏನಾಗ್ತದಪ್ಪ ಅಂತಂದ್ರೆ ಒಂದ್ ವೇಳೆ ಈ ಡೀಪ್ ಡಿಪ್ರೆಷನ್ ತೀವ್ರ ವಾಯುಭಾರ ಕುಸಿತ ಇನ್ನೂ ಹೆಚ್ಚಿನ ಶಕ್ತಿ ಅದರೊಳಗೆ ಇತ್ತು ಅಂತಂದ್ರೆ ಅದೇನಾಗ್ತದಪ್ಪ ಅಂತಂದ್ರೆ ಮುಂದೆ ಸೈಕ್ಲೋನಿಕ್ ಸ್ಟಾರ್ಮ್ ಅಂದ್ರೆ ಚಂಡಮಾರುತವಾಗಿ ಪರಿವರ್ತನೆಯಾಗಿ ಅದು ನಮ್ಮ ಜೀವನವನ್ನ ಅಲ್ಲೋಲ ಕಲ್ಲೋಲ ಮಾಡುತ್ತದೆ. ಚಂಡಮಾರುತಕ್ಕೆ ಎಷ್ಟು ಶಕ್ತಿ ಇರ್ತದ ಅದು ನಾನು ತಮಗ ಬಿಡಿಸಿ ಹೇಳಬೇಕಾಗಿಲ್ಲ. ಅಂಥ ಚಂಡಮಾರುತ ತಯಾರಾಗಬೇಕು, ಸೃಷ್ಟಿ ಆಗಬೇಕು ಅಂತಂದ್ರೆ ಇಷ್ಟೆಲ್ಲಾ ಪ್ರಕ್ರಿಯೆಗಳನ್ನ ಅದು ಹಾಯ್ದು ಬರಬೇಕಾಗ್ತದೆ. ಆದ್ರೆ ನಮ್ಮ ಮನ್ಸೂನ್ ಒಳಗ ಚಂಡಮಾರುತದ ಸೃಷ್ಟಿ ಬಹುತೇಕ ಆಗುವುದಿಲ್ಲ, ಅದು ಕೊನೆ ಹಂತ. ಅದಕ್ಕಿಂತ ಮೊದಲಿನ ಸನ್ನಿವೇಶಗಳು ಸೃಷ್ಟಿ ಆಗ್ತವ. ಹಂಗಾದ್ರೆ ಈ ಮನ್ಸೂನ್ ಒಳಗ ಎಷ್ಟು ಕಡಿಮೆ ಒತ್ತಡದ ಪ್ರದೇಶಗಳು ನಿರ್ಮಾಣ ಆದವು, ಎಷ್ಟು ವಾಯುಭಾರ ಕುಸಿತಗಳಾದವು ಅನ್ನೋದನ್ನ ನಾವೀಗ ನೋಡೋಣ. ಅದನ್ನ ಭಾರತೀಯ ಹವಾಮಾನ ಇಲಾಖೆಯವರು ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದಂಗ ಜೂನ್ ತಿಂಗಳಲ್ಲಿ ಒಂದು ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣ ಆಯಿತು, ವಾಯುಭಾರ ಕುಸಿತ ಆಗಲಿ ತೀವ್ರ ವಾಯುಭಾರ ಕುಸಿತ ಆಗಲಿ ಆಗಲಿಲ್ಲ. ಜುಲೈ ತಿಂಗಳಲ್ಲಿ ಒಂದು ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣ ಆಯಿತು, ಎರಡು ನಿಚ್ಚಳ ಕಡಿಮೆ ಒತ್ತಡದ ಪ್ರದೇಶಗಳು ನಿರ್ಮಾಣ ಆದವು, ಒಂದು ವಾಯುಭಾರ ಕುಸಿತ ಆಯಿತು. ಡೀಪ್ ಡಿಪ್ರೆಷನ್ ಅಂತಂದ್ರೆ ತೀವ್ರ ವಾಯುಭಾರ ಕುಸಿತ ಆಗಲಿಲ್ಲ. ಇನ್ನು ಆಗಸ್ಟ್ ತಿಂಗಳಲ್ಲಿ ಕಡಿಮೆ ಒತ್ತಡದ ಪ್ರದೇಶನೂ ನಿರ್ಮಾಣ ಆಗಲಿಲ್ಲ, ನಿಚ್ಚಳ ಕಡಿಮೆ ಒತ್ತಡದ ಪ್ರದೇಶನೂ ನಿರ್ಮಾಣ ಆಗಲಿಲ್ಲ, ಆದ್ರೆ ಒಮ್ಮೆಲೆ ವಾಯುಭಾರ ಕುಸಿತ ನಿರ್ಮಾಣ ಆಯಿತು. ಮೂರು ವಾಯುಭಾರ ಕುಸಿತಗಳು ನಿರ್ಮಾಣ ಆದವು, ಅದರ ನಂತರ ಒಂದು ತೀವ್ರ ವಾಯುಭಾರ ಕುಸಿತಕ್ಕೆ ಕಾರಣ ಆಯಿತು. ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಕಡಿಮೆ ಒತ್ತಡದ ಪ್ರದೇಶಗಳು ನಿರ್ಮಾಣ ಆದವು, ಒಂದು ವಾಯುಭಾರ ಕುಸಿತ ಆಯಿತು. ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರೆ ಜೂನ್ ತಿಂಗಳಲ್ಲಿ ಒಂದು ವ್ಯವಸ್ಥೆ ನಿರ್ಮಾಣ ಆಯಿತು, ಜುಲೈ ತಿಂಗಳಲ್ಲಿ ನಾಲ್ಕು, ಆಗಸ್ಟ್ ತಿಂಗಳಲ್ಲಿ ಕೂಡ ನಾಲ್ಕು, ಸೆಪ್ಟೆಂಬರ್ ತಿಂಗಳಲ್ಲಿ ಮೂರು. ಈ ರೀತಿಯಾಗಿ ಈ ವಾತಾವರಣದ ಸನ್ನಿವೇಶಗಳು ನಿರ್ಮಾಣ ಆದವು. ಇದು ನಿಮ್ಮ ಗಮನಕ್ಕೆ ಇರಲಿ. ಇನ್ನು ಸಾಕಷ್ಟು ಸಂಖ್ಯೆಯೊಳಗೆ ನಾವು ಭಾರೀ ಮಳೆಯನ್ನ ನೋಡಿದ್ವಿ, ಅತ್ಯಂತ ಭಾರೀ ಮಳೆಯನ್ನ ನೋಡಿದ್ವಿ. ಇಲ್ಲಿ ಎರಡು ಸನ್ನಿವೇಶಗಳನ್ನ ಹವಾಮಾನ ಇಲಾಖೆಯವರು ತಗೊಂಡಿದ್ದಾರೆ, ಒಂದು ಅತಿ ಭಾರಿ ಮಳೆ ಮತ್ತು ಇನ್ನೊಂದು ಅತ್ಯಂತ ಭಾರಿ ಮಳೆ. ಅತಿ ಭಾರಿ ಮಳೆ ಅಂತಂದ್ರ 115.6 ಮಿಲಿಮೀಟರ್ ಹಿಡ್ಕೊಂಡು 204.5 ಮಿಲಿಮೀಟರ್ ತನಕ ಅತಿ ಭಾರಿ ಮಳೆ. ಅದರ ನಂತರ 204.5 ಮಿಲಿಮೀಟರ್ಗಿಂತಲೂ ಏನು ಹೆಚ್ಚು ಮಳೆ ಆಯಿತು ಅಂತಂದ್ರ ಅದು ಅತ್ಯಂತ ಭಾರಿ ಮಳೆ. ಈ ಎರಡು ಸನ್ನಿವೇಶಗಳ ಬಗ್ಗೆ ಅವರು ವರದಿ ತಯಾರು ಮಾಡಿದ್ದಾರೆ. ಈ ವರ್ಷ ಜೂನ್ ತಿಂಗಳಲ್ಲಿ ಅತಿ ಭಾರಿ ಮಳೆಯಾದಂತಹ ಸ್ಥಳಗಳು 237, ಜುಲೈ ತಿಂಗಳಲ್ಲಿ 829 ಸ್ಥಳಗಳಲ್ಲಿ ಅತಿ ಭಾರಿ ಮಳೆಯಾಗಿದೆ, ಆಗಸ್ಟ್ ತಿಂಗಳಲ್ಲಿ 577 ಸ್ಥಳಗಳಲ್ಲಿ ಅತಿ ಭಾರಿ ಮಳೆಯಾಗಿದೆ, ಸೆಪ್ಟೆಂಬರ್ ತಿಂಗಳಲ್ಲಿ 231 ಸ್ಥಳಗಳಲ್ಲಿ ಅತಿ ಭಾರಿ ಮಳೆ ಆಗಿದೆ. ಒಟ್ಟಿನೊಳಗೆ ನಮ್ಮ ದೇಶದ 1874 ಸ್ಥಳಗಳಲ್ಲಿ ಅತಿ ಭಾರಿ ಮಳೆ ಆಗಿದೆ. ಅಂದ್ರೆ 1874 ಸ್ಥಳಗಳಲ್ಲಿ 115.6 ಮಿಲಿಮೀಟರ್ ಹಿಡ್ಕೊಂಡು 204.5 ಮಿಲಿಮೀಟರ್ ತನಕನು ಅಂದ್ರೆ ಈ ವ್ಯಾಪ್ತಿಯೊಳಗ ಮಳೆ ಆಗಿದೆ. ಇನ್ನು ಅತ್ಯಂತ ಭಾರಿ ಮಳೆ, ಅತ್ಯಂತ ಭಾರಿ ಮಳೆ ಅಂತಂದ್ರೆ ಈಗಾಗಲೇ ಹೇಳಿದಂಗ 204.5 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಆಯಿತು ಅಂತಂದ್ರೆ ಅದು ಅತ್ಯಂತ ಭಾರಿ ಮಳೆ, ಎಕ್ಸ್ಟ್ರೀಮ್ಲಿ ಹೆವಿ ರೈನ್ಫಾಲ್ ಅಂತೇಳಿ ಕರೀತಾರೆ. ಜೂನ್ ತಿಂಗಳಲ್ಲಿ 80 ಸ್ಥಳಗಳಲ್ಲಿ ಅತ್ಯಂತ ಭಾರಿ ಮಳೆ ಆಯಿತು, ಜುಲೈ ತಿಂಗಳಲ್ಲಿ 131 ಸ್ಥಳಗಳಲ್ಲಿ ಅತ್ಯಂತ ಭಾರಿ ಮಳೆ ಆಯಿತು, ಆಗಸ್ಟ್ ತಿಂಗಳಲ್ಲಿ 63 ಸ್ಥಳಗಳಲ್ಲಿ ಈ ತರ ಮಳೆ ಆಯಿತು, ಸೆಪ್ಟೆಂಬರ್ ತಿಂಗಳಲ್ಲಿ 22 ಸ್ಥಳಗಳಲ್ಲಿ ಅತ್ಯಂತ ಭಾರಿ ಮಳೆ ಆಯಿತು. ಒಟ್ಟಿನೊಳಗೆ 4 ತಿಂಗಳ ಅವಧಿಯೊಳಗೆ ದೇಶದ 296 ಸ್ಥಳಗಳಲ್ಲಿ ಅತ್ಯಂತ ಭಾರಿ ಮಳೆ ಆಯಿತು. ಇದು ಈ ವರ್ಷದ್ದಾಯಿತು. ಇನ್ನು ಇದಕ್ಕೆ 2019 ಅಂಕಿ ಸಂಖ್ಯೆಗಳನ್ನು ನಾವು ಹೋಲಿಸಿ ನೋಡಿದ್ರೆ ನೆನಪು ಮಾಡಿಕೊಳ್ಳ್ರಿ, 2019 ಸಹಿತ ಸಾಕಷ್ಟು ಮಳೆಯನ್ನ ನಾವು ಕಂಡ್ವಿ. 2502 ಸ್ಥಳಗಳಲ್ಲಿ ಅತಿ ಭಾರಿ ಮಳೆಯಾಗಿತ್ತು ಮತ್ತು 554 ಸ್ಥಳಗಳಲ್ಲಿ ಅತ್ಯಂತ ಭಾರಿ ಮಳೆ ಆಗಿತ್ತು 2019. ಅದೊಂದು ವರ್ಷ ಬಹಳಷ್ಟು ಮಳೆಯನ್ನ ನಾವು ನೋಡಿದ್ವಿ. ಇದು ಭಾರತೀಯ ಹವಾಮಾನ ಇಲಾಖೆಯವರು ನಮಗೆ ಕೊಟ್ಟಂತಹ ವರದಿ. ಬಹುತೇಕ ಈ ವರದಿಯ ಎಲ್ಲಾ ವಿಶೇಷತೆಗಳನ್ನ ನಾನು ತಮ್ಮ ಮುಂದೆ ಪ್ರಸ್ತುತ ಮಾಡೀನಿ ಅಂತೇಳಿ ಅನ್ಕೋತೀನಿ. ಅದ್ಮೇಲೆ ಸಾಮಾನ್ಯವಾಗಿ ನಾವು ಪ್ರತಿ ದಿವಸ ಕೆಲವೊಂದಿಷ್ಟು ಶಬ್ದಗಳನ್ನ ಕೇಳ್ತಾ ಇರ್ತೀವಿ. ಏನಪ್ಪಾ ಅಂತಂದ್ರೆ ಯೆಲ್ಲೋ ಅಲರ್ಟ್ ಅನ್ನುವಂಥದ್ದು ಕೇಳ್ತೀವಿ, ಆರೆಂಜ್ ಅಲರ್ಟ್ ಅಂತ ಹೇಳಿ ಕೇಳ್ತೀವಿ, ರೆಡ್ ಅಲರ್ಟ್ ಅನ್ನುವಂತಹ ಮಾತನ್ನ ಕೇಳ್ತಾ ಇರ್ತೀವಿ. ಇದು ಮಳೆಯ ಸಂದರ್ಭದೊಳಗೆ ಅದು ಅಯಾಚಿತವಾಗಿ ತಮ್ಮ ಕಿವಿ ಮೇಲೆ ಬಿದ್ದಿರ್ತದ. ತಾವು ಕೂಡ ಇವತ್ತು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡ್ಯಾರ್ರಿ, ಆರೆಂಜ್ ಅಲರ್ಟ್ ಮಾಡ್ಯಾರ್ರಿ ಅನ್ನುವಂಥ ಮಾತನ್ನ ತಾವು ಹೇಳ್ತಾ ಇರ್ತೀರಿ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಅದ, ಯೆಲ್ಲೋ ಅಲರ್ಟ್ ಅಂತಂದ್ರೆ ಏನು, ಆರೆಂಜ್ ಅಲರ್ಟ್ ಅಂತಂದ್ರೆ ಏನು, ರೆಡ್ ಅಲರ್ಟ್ ಅಂತಂದ್ರೆ ಏನು, ಇವುಗಳನ್ನ ನಾವು ತಿಳ್ಕೊಂಡಿರುವುದು ಬಹಳ ಮುಖ್ಯ. ಅದಕ್ಕೆ ಆ ಶಬ್ದಗಳನ್ನ ನಾವೀಗ ಗಮನಿಸೋಣ ಅಂತ. ಈಗಾಗಲೇ ಹಿಂದಿನ ಸಂಚಿಕೆಗಳಲ್ಲಿ ನಾವು ಹೇಳಿವಿ, ಆದರೂ ಕೂಡ ಈಗ ಸಂದರ್ಭ ಅದ ಅಂತೇಳಿ ನಾನು ಮತ್ತೊಮ್ಮೆ ತಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯೆಲ್ಲೋ ಅಲರ್ಟ್ ಕೊಡುವಂತಹ ಒಂದು ಸಂದರ್ಭ ಯಾವುದಂತಂದ್ರೆ ಭಾರಿ ಮಳೆ ಆಗುವಂತಹ ಒಂದು ಸಂದರ್ಭದೊಳಗೆ. ಭಾರಿ ಮಳೆ ಅಂತಂದ್ರೆ ಎಷ್ಟು ಪ್ರಮಾಣದ ಮಳೆ ನಿಮಗೆ ಅನೇಕರಿಗೆ ಗೊತ್ತೇ ಅದ. 64.5 ಮಿಲಿಮೀಟರ್ನಿಂದ 115.5 ಮಿಲಿಮೀಟರ್ ತನಕ ಏನು ಮಳೆ ವ್ಯಾಪ್ತಿ ಇರ್ತದ, ಇದನ್ನ ಭಾರಿ ಮಳೆ ಅಂತ ಹೇಳಿ ಕರಿತೀವಿ. ಇದನ್ನ ಹಳದಿ ಬಣ್ಣದಿಂದ ಗುರುತಿಸ್ತಾರೆ ಭಾರತೀಯ ಹವಾಮಾನ ಇಲಾಖೆಯವರು, ಅದಕ್ಕೆ ಇದನ್ನ ಯೆಲ್ಲೋ ಅಲರ್ಟ್ ಅಂತ ಹೇಳಿ ಕರೀತಾರೆ. ಯೆಲ್ಲೋ ಅಲರ್ಟ್ ಅಂತಂದ್ರೆ ಏನು, ಇದೇನಂತ ಎಚ್ಚರಿಕೆ ಏನಲ್ಲ, ಈ ವಿಷಯ ನಿಮಗೆ ಗೊತ್ತಿರಲಿ, ತಿಳ್ಕೊಂಡಿರಿ ನೀವು ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಇದು ಯೆಲ್ಲೋ ಅಲರ್ಟ್ ಆಯ್ತು. ಇನ್ನ ಆರೆಂಜ್ ಅಲರ್ಟ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆರೆಂಜ್ ಅಲರ್ಟ್ ಅಂತಂದ್ರೆ ಏನು ಅಂತಂದ್ರೆ ಅತಿ ಭಾರಿ ಮಳೆ, ವೆರಿ ಹೆವಿ ರೇನ್ಫಾಲ್ ಅಂತೇಳಿ. ಇದರ ವ್ಯಾಪ್ತಿ ಎಷ್ಟಪ್ಪ ಅಂತಂದ್ರೆ ಈಗಾಗಲೇ ನಿಮಗೆ ಗೊತ್ತಾಗ್ಯದ, 115.6 ಮಿಲಿಮೀಟರ್ ದಿಂದ 204.4 ಮಿಲಿಮೀಟರ್ ತನಕ ಅತಿ ಭಾರಿ ಮಳೆ, ವೆರಿ ಹೆವಿ ರೇನ್ಫಾಲ್. ಇಷ್ಟು ಪ್ರಮಾಣದ ಮಳೆ ಆಗ್ತಾ ಇತ್ತು ಅಂತಂದ್ರೆ ಅದನ್ನ ಆರೆಂಜ್ ಅಂದ್ರೆ ಕಿತ್ತಳೆ ಬಣ್ಣದಿಂದ ಗುರುತಿಸ್ತಾರ, ಅದಕ್ಕೆ ಇದನ್ನ ಆರೆಂಜ್ ಅಲರ್ಟ್ ಅಂತ ಹೇಳಿ ಕರೀತಾರೆ. ಆರೆಂಜ್ ಅಲರ್ಟ್ ಅಂತಂದ್ರೆ ಇದು ಏನು ಬೆಚ್ಚಿ ಬೀಳುವಂತಹ ಅಲರ್ಟ್ ಏನಲ್ಲ, ಎಚ್ಚರಿಕೆ ಏನೂ ಅಲ್ಲ. ಇದಕ್ಕೆ ನೀವೇನಪ್ಪ ಅಂತಂದ್ರೆ ನಿಗಾ ವಹಿಸ್ರಿ, ಎಚ್ಚರಿರಿ ಅನ್ನುವಂತ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಇದನ್ನ ಬಿಟ್ಟರೆ ಇದಕ್ಕಿಂತ ಹೆಚ್ಚಿಂದು ಏನೂ ಇರುವುದಿಲ್ಲ. ಇನ್ನ ನಿಜವಾಗಿ ನಾವು ಕಾಳಜಿ ವಹಿಸಬೇಕಾಗಿದ್ದು ಅಂತಂದ್ರೆ ರೆಡ್ ಅಲರ್ಟ್ ಅನ್ನುವಂತಹ ಒಂದು ಸೂಚನೆ ಬಂದಾಗ. ರೆಡ್ ಅಲರ್ಟ್ ಅಂತಂದ್ರೆ ತಾವು ಊಹೆ ಮಾಡಬಹುದು, ಯಾವಾಗ ಅತ್ಯಂತ ಭಾರಿ ಮಳೆ ಬರ್ತದ ಅನ್ನುವಂತಹ ಮುನ್ಸೂಚನೆ ಸಿಕ್ಕಾಗ ರೆಡ್ ಅಲರ್ಟ್ ಕೊಡ್ತಾರ, ಅದನ್ನ ಕೆಂಪು ಬಣ್ಣದಿಂದ ಗುರುತಿಸ್ತಾರ. ನೀವು ಎಚ್ಚರಿರಿ ಮತ್ತೆ ಆಕ್ಷನ್ ತಗೊಳ್ರಿ ಅಂತ ಹೇಳಿ. ಅಂದ್ರೆ ನೀವು ರೆಡಿ ಇರಬೇಕು, ಮಳೆಯಿಂದ ಆಗುವಂತಹ ಅನಾಹುತಗಳನ್ನ ಎದುರಿಸುವುದಕ್ಕೆ ನೀವು ಸಜ್ಜಾಗಿರಬೇಕು ಎಲ್ಲಾ ರೀತಿಯಿಂದಲೂ ಅನ್ನುವಂತಹ ಎಚ್ಚರಿಕೆಯನ್ನ ರೆಡ್ ಅಲರ್ಟ್ ಮೂಲಕ ಇಲಾಖೆಯವರು ಕೊಡತಾ ಇದ್ದಾರೆ. ಅದಕ್ಕೆ ಇಲ್ಲಿ ಸಾಮಾನ್ಯವಾಗಿ ನಮಗ ಯೆಲ್ಲೋ ಅಲರ್ಟ್ ಕೊಟ್ಟಾರ, ಆರೆಂಜ್ ಅಲರ್ಟ್ ಕೊಟ್ಟಾರ ಅಂತ ಅಂದ್ಕೊಳ್ಳಿ ಏನೋ ಗಾಬರಿ ಬೀಳ್ತೀವಿ. ಹಂಗ ಗಾಬರಿ ಬೀಳುವುದಕ್ಕೆ ಯಾವುದೇ ಕಾರಣ ಇಲ್ಲ. ಯಾವಾಗ ನಮಗ ರೆಡ್ ಅಲರ್ಟ್ ಅನ್ನುವಂತಹ ಮಾತು ಬರ್ತದ ಅವಾಗ ನಾವು ನಮ್ಮ ಸಾಮಾನು ಸರಂಜಾಮುಗಳ ಜೊತೆಗೆ ಎಚ್ಚರಿಕೆಯಿಂದ ಹೆಜ್ಜೆ ಹಾಕಿದ್ರೆ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡ್ರೆ ಅದು ಅಷ್ಟು ಸಾಕು. ವಾತಾವರಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಅನುಮಾನಗಳ ಬಗ್ಗೆ ತಾವು ನಮಗ ಕೇಳಬಹುದು, ಪ್ರಶ್ನೆಗಳನ್ನ ತಾವು ಗ್ರೂಪ್ನೊಳಗೂ ಕೂಡ ಹಾಕಬಹುದು, ಸಂದೇಶಗಳನ್ನ ನಮಗ ಕಳಿಸಿದ್ರೆ ಅದಕ್ಕೆ ನಾವು ಉತ್ತರ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ. ಆದ್ಮೇಲೆ ಈಗ ಚಿತ್ತಾ ಮಳೆ ನಡೆದ ಇದರ ಅವಧಿ ಅಕ್ಟೋಬರ್ 24 ತನಕ ಇರ್ತದ. ಚಿತ್ತಾ ಮಳೆ ಬಗ್ಗೆ ತಾವೆಲ್ಲ ಕೇಳಿರಿ, ಅತ್ಯಲ್ಪ ಮಳೆ ತರ್ತದ ಅಂತ ಹೇಳಿ ಹೇಳ್ತಾ ಇದ್ರು. ಮೋಡಗಳು ಕಡಿಮೆ ಆಗಿರ್ತಾವ ಈ ಸಮಯದೊಳಗ, ವಾಯವ್ಯ ಭಾರತದ ಕೆಲವೆಡೆ ಜಡಿ ಮಳೆ ಸಂಭವ ಅದ ಅನ್ನುವಂತಹ ಮಾತಿತ್ತು. ಉತ್ತರ ಕರ್ನಾಟಕದ ಕೆಲವು ಕಡೆ ಸಾಧಾರಣ ಮಳೆ ಆಗುವಂತಹ ಸಾಧ್ಯತೆಗಳದಾವ ಅನ್ನುವಂತಹ ಸೂಚನೆ ಇತ್ತು. 2 ಮತ್ತು 3ನೇ ಚರಣಗಳಲ್ಲಿ ಈಶಾನ್ಯ ಕರ್ನಾಟಕದೊಳಗ ಸಾಮಾನ್ಯ ಮಳೆ ಸಂಭವ ಅದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ರಾಜ್ಯದ ಕೆಲವು ಕಡೆ ಮಂಜು ಕವಿದ ವಾತಾವರಣ ಇರಬಹುದು ಅನ್ನುವಂತಹ ಸೂಚನೆ ಚಿತ್ತಾ ಮಳೆಯ ಸಂದರ್ಭದೊಳಗ ಅದ. ಇನ್ನ ಉಳಿದಂತಹ ಮಳೆ ದಿನಗಳ ಬಗ್ಗೆ ನೋಡೋಣ. ದಿನಾಂಕ ಅಕ್ಟೋಬರ್ 18, 19, 20, 21, 23 ಈ ದಿನಗಳಂದು ಮಳೆಯನ್ನ ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಮಾತದ. ಇನ್ನೊಮ್ಮೆ ಗಮನಿಸಬೇಕು, ಅಕ್ಟೋಬರ್ 18, 19, 20, 21, 23 ಈ ದಿನಗಳಂದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರ ಬುಧವಾರ ಅಕ್ಟೋಬರ್ 19 ಬರುವ ಮಂಗಳವಾರ ಅಕ್ಟೋಬರ್ 25 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ ಮತ್ತು ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಮಿಶ್ರ ವಾತಾವರಣ ಇರಬಹುದು. ಮತ್ತ ಎಲ್ಲಕ್ಕಿಂತ ಹೆಚ್ಚಾಗಿ ಏನಪ್ಪಾ ಅಂತಂದ್ರ ನಮಗ್ ಬೇಕಾದಂತಹ ವಾತಾವರಣ ಈ ವಾರದೊಳಗ ನಾವು ಪಡಿಬಹುದಾಗಿದೆ. ಕಳೆದ ಅನೇಕ ಅನೇಕ ದಿನಗಳಿಂದ ನಾವು ಮಳೆಯ ಹೊಡೆತಕ್ಕೆ ಸಿಕ್ಕಿ ನಲುಗಿ ಹೋಗಿದ್ವಿ. ಆದ್ರೆ ಈ ವಾರ ನಮಗ ಬಹಳ ಸಮಾಧಾನ ಕೊಡುವಂತಹ, ಸಂತೋಷ ಕೊಡುವಂತಹ, ಆನಂದ ಕೊಡುವಂತಹ ವಾರ ಆಗಬಹುದು ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಈ ವಾರದೊಳಗ ಸ್ವಲ್ಪ ಮಳೆನೂ ಇರಬಹುದು, ಒಳ್ಳೆ ಬಿಸಿಲು ಇರ್ತದ, ಮೋಡ ಮುಸುಕಿದ ವಾತಾವರಣ, ಮೋಡ ಕವಿದ ವಾತಾವರಣ ಇವೆಲ್ಲ ಇದ್ರೂ ಕೂಡ ನಮ್ಮ ರೈತಾಪಿ ಚಟುವಟಿಕೆಗಳಿಗೆ ಬಹಳ ಅನುಕೂಲ ಆಗುವಂತಹ ವಾತಾವರಣ ಈ ವಾರ ಸಿಗ್ತದ ಅನ್ನುವಂತಹ ಒಂದು ಭರವಸೆ ಈ ಒಂದು ಚಿತ್ರಣದಿಂದ ನಮಗ ಸಿಗ್ತಾ ಇದೆ. ಹಿಂಗಾಗಿ ನಾವೆಲ್ಲರೂ ನಿಟ್ಟುಸಿರನ್ನು ಬಿಡುವಂತಹದ್ದು ಮತ್ತೆ ಸಮಾಧಾನ ಹೊಂದುವಂತಹ ಒಂದು ವಾರ ಅಂತ ಹೇಳಿ ಹೇಳಬಹುದು. ಈ ಸುದ್ದಿಯನ್ನ ಕೇಳಿ ತಮಗ ಬಹಳ ಸಂತೋಷ ಆಗಿದೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಯಾಕಾಗಬಾರದು, ಇಷ್ಟು ದಿವಸ ಎಂಥ ಒಂದು ಪರಿಸ್ಥಿತಿ ಒಳಗ ನಾವು ಇದ್ವಿ, ಈಗ ಸಂಪೂರ್ಣವಾಗಿ ಅದರ ತದ್ವಿರುದ್ಧವಾದಂತಹ ಒಂದು ಪರಿಸ್ಥಿತಿಯನ್ನ ಈ ವಾರ ನಾವು ನೋಡ್ತಾ ಇದೀವಿ. ಬಹಳ ಅನುಕೂಲಕರವಾದಂತಹ ಒಂದು ವಾತಾವರಣ ಅಂತ ಹೇಳಬಹುದು. ವಾರವನ್ನ 2 ಭಾಗ ನಾವು ಮಾಡಬಹುದು. ಬುಧವಾರದಿಂದ ಶುಕ್ರವಾರ ತನಕ 3 ದಿವಸ, ಬುಧವಾರ 19, ಗುರುವಾರ 20 ಮತ್ತು ಶುಕ್ರವಾರ 21 ಇವು 3 ದಿವಸ ಒಂದು ಭಾಗ. ಆಮೇಲೆ ಶನಿವಾರದಿಂದ ಮಂಗಳವಾರ ತನಕ 4 ದಿವಸ ಏನದವ ಇದು ಒಂದು ಭಾಗ ಅಂತ ಹೇಳಿ ಹೇಳಬಹುದು. ಮೊದಲಿನ 3 ದಿನಗಳಲ್ಲಿ ಅಲ್ಲಲ್ಲಿ ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿದ್ರು ತಿಳಿಸ್ತಾ ಇದ್ದಾರೆ. ಅದರ ನಂತರ ಏನು ಶನಿವಾರದಿಂದ ಮುಂದಿನ ದಿನಗಳು ಬರ್ತಾವಲ್ಲ, ಅವು ಬಹಳಷ್ಟು ಪ್ರಸನ್ನದಾಯಕವಾದಂತಹ ವಾರ ಅಂತ ಹೇಳಿ ಹೇಳಬಹುದು. ಒಳ್ಳೆ ಸೂರ್ಯನ ಬಿಸಿಲು ಇರ್ತದ, ಆಕಾಶ ಶುಭ್ರವಾಗಿರ್ತದ, ತಮ್ಮ ರೈತಾಪಿ ಚಟುವಟಿಕೆಗಳಿಗೆ ಬಹಳ ಅವಕಾಶ ಕೊಡುವಂತಹ ಕಾಲ ಇದಾಗಿರ್ತದ ಅನ್ನುವಂತಹ ಸೂಚನೆ ಇಲ್ಲದ ಈ ಒಂದು ವಾತಾವರಣ ಮುಂದಿನ ವಾರದೊಳಗೂ ಸಹಿತ ಮುಂದುವರಿಯುವಂತಹ ಸಾಧ್ಯತೆಗಳದಾವ. ಗುರುವಾರದ ತನಕನೂ ಈ ಒಂದು ವಾತಾವರಣ ಇರಬಹುದಾಗಿದೆ, ತಮ್ಮ ಲಕ್ಷ್ಯಕ್ಕಿರಲಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಅದರ ನಂತರ ಸ್ವಲ್ಪ ಒಂದೆರಡು ದಿವಸ ಎಲ್ಲೋ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅನ್ನುವಂತಹ ಒಂದು ಸೂಚನೆ ಇದೆ ಗುರುವಾರ ಮತ್ತು ಶುಕ್ರವಾರ ದಿವಸ. ಇದನ್ನು ಬಿಟ್ಟರೆ ಮುಂದಿನ ದಿನಗಳಲ್ಲೆಲ್ಲ ಒಳ್ಳೆ ಬಿಸಿಲಿನ ವಾತಾವರಣ ಇರಬಹುದಾಗಿದೆ ಅನ್ನುವಂತಹ ಒಂದು ಸೂಚನೆ ಅದ. ಇನ್ನು ಮಳೆ ಬರ್ತದ ಅನ್ನುವಂತಹ ಒಂದು ಸೂಚನೆ ಏನದ ಅದು ಇನ್ನ ಕನ್ಫರ್ಮ್ ಆಗಿಲ್ಲ, ಅದ್ರ ಬಗ್ಗೆ ತಾವು ವಿಚಾರ ಮಾಡಬಾರದು. ಈಗೇನು ತಮಗೆ ಶನಿವಾರದಿಂದ ಒಳ್ಳೆ ವಾತಾವರಣ ಸಿಗ್ತಾ ಇದೆ, ಬುಧವಾರ ಗುರುವಾರ ತನಕ ಈ ವಾತಾವರಣವನ್ನ ತಾವು ಉತ್ತಮ ರೀತಿ ಒಳಗೆ ಬಳಸಿಕೊಳ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಅದೇ ಇದು ಸ್ಥೂಲವಾಗಾಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯಾಸಾಧ್ಯತೆಗಳು ವಾತಾವರಣದ ಬಗ್ಗೆ ನಾವೀಗ ನೋಡೋಣ. ಕಲಬುರಗಿ ಜಿಲ್ಲೆ ಒಳಗೆ ಬುಧವಾರ 19ನೇ ತಾರೀಕು, ಗುರುವಾರ 20, ಈ ಎರಡು ದಿವಸ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡ 65%, ಶುಕ್ರವಾರ 21ನೇ ತಾರೀಕು 45, ಆಮೇಲೆ ಶನಿವಾರದಿಂದ ಮಂಗಳವಾರ ತನಕ 22-25 ತನಕ ಒಣ ವಾತಾವರಣ ಇರಬಹುದಾಗಿದೆ, ಮಳೆಯ ಸಾಧ್ಯತೆಗಳು ಕೇವಲ ಶೇಕಡ 10% ಅನ್ನುವಂತಹ ಸೂಚನೆ ಇದೆ. ಕಲಬುರಗಿ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ ಒಟ್ಟು 18 mm ಮಳೆ ಆಗಬಹುದು. ಬೀದರ್ ಜಿಲ್ಲೆ ಒಳಗೆ ಬುಧವಾರ 19ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 75%, ಗುರುವಾರ 20ನೇ ತಾರೀಕು 65, ಶುಕ್ರವಾರ 21ನೇ ತಾರೀಕು 40, ಆಮೇಲೆ ಶನಿವಾರ 22ರಿಂದ ಮಂಗಳವಾರ 25ರ ತನಕ ಬೀದರ್ ಜಿಲ್ಲೆ ಒಳಗೆ ಸಂಪೂರ್ಣವಾಗಿ ಒಣ ವಾತಾವರಣ ಇರಬಹುದಾಗಿದೆ, ಮಳೆಯ ಸಾಧ್ಯತೆಗಳು ಕೇವಲ ಶೇಕಡ 10% ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ 5.6 mm ಮಳೆ ಆಗಬಹುದಾಗಿದೆ. ರಾಯಚೂರು ಜಿಲ್ಲೆ ಒಳಗೆ ಬುಧವಾರ 19ನೇ ತಾರೀಕು ಅಲ್ಲದೆ ಶುಕ್ರವಾರ 21ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 65%, ಗುರುವಾರ 20ನೇ ತಾರೀಕು 70, ಆಮೇಲೆ ಶನಿವಾರ 22ರಿಂದ ಮಂಗಳವಾರ 25ನೇ ತಾರೀಕಿನ ತನಕ ರಾಯಚೂರು ಜಿಲ್ಲೆ ಒಳಗೆ ಸಂಪೂರ್ಣವಾಗಿ ಒಣ ವಾತಾವರಣ ಇರಬಹುದಾಗಿದೆ, ಮಳೆಯ ಸಾಧ್ಯತೆಗಳು ಕೇವಲ ಶೇಕಡ 10%. ರಾಯಚೂರು ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ 19 mm ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ವಿಜಯಪುರ ಜಿಲ್ಲೆ ಒಳಗೆ ಬುಧವಾರ 19ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 70%, ಗುರುವಾರ 20ನೇ ತಾರೀಕು 75, ಶುಕ್ರವಾರ 21ನೇ ತಾರೀಕು 55, ಆಮೇಲೆ ಶನಿವಾರದಿಂದ ಮಂಗಳವಾರ ತನಕ 22ರಿಂದ 25ರ ತನಕ ಒಣ ವಾತಾವರಣ ಇರಬಹುದಾಗಿದೆ, ಮಳೆಯ ಸಾಧ್ಯತೆಗಳು ಶೇಕಡ 10% ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ 13.4 mm ಮಳೆ ಆಗಬಹುದು. ಕೊಪ್ಪಳ ಜಿಲ್ಲೆ ಒಳಗೆ ಬುಧವಾರ 19ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 75, ಗುರುವಾರ 20-80, ಶುಕ್ರವಾರ 21-85, ಶನಿವಾರ 22ನೇ ತಾರೀಕು ಶೇಕಡ 50%, ಆಮೇಲೆ ರವಿವಾರ 23ರಿಂದ 25, ಮಂಗಳವಾರ ತನಕ ಕೊಪ್ಪಳ ಜಿಲ್ಲೆ ಒಳಗೆ ಮಳೆಯ ಸಾಧ್ಯತೆಗಳು ಕೇವಲ ಶೇಕಡ 10%, ರವಿವಾರದಿಂದ ಮಂಗಳವಾರ ತನಕ ಒಣ ವಾತಾವರಣ ಇರಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗೆ ಶನಿವಾರ ಎಲ್ಲೋ ಸ್ವಲ್ಪ ಹನಿ ಉದುರಬಹುದು, ಅದನ್ನು ಬಿಟ್ಟರೆ ಬಹುತೇಕ ಶನಿವಾರ ಕೂಡ ಒಣ ವಾತಾವರಣ ಕೊಪ್ಪಳ ಜಿಲ್ಲೆ ಒಳಗೆ ಇರಬಹುದು. ಕೊಪ್ಪಳ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ ಒಟ್ಟು 23.3 mm ಮಳೆ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಯಾದಗಿರಿ ಜಿಲ್ಲೆ ಒಳಗೆ ಬುಧವಾರ 19ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 65%, ಗುರುವಾರ 20ನೇ ತಾರೀಕು 75, ಶುಕ್ರವಾರ 21ನೇ ತಾರೀಕು 60, ಆಮೇಲೆ ಶನಿವಾರ 22ರಿಂದ ಮಂಗಳವಾರ 25ರ ತನಕ ಯಾದಗಿರಿ ಜಿಲ್ಲೆ ಒಳಗೆ ಮಳೆಯ ಸಾಧ್ಯತೆಗಳು ಕೇವಲ ಶೇಕಡ 10%, ಈ 4 ದಿವಸ ಒಣ ವಾತಾವರಣ ಇರಬಹುದಾಗಿದೆ. ಯಾದಗಿರಿ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ 25.5 mm ಮಳೆ ಆಗಬಹುದಾಗಿದೆ. ಬಳ್ಳಾರಿ ಜಿಲ್ಲೆ ಒಳಗೆ ಬುಧವಾರ 19ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 75%, ಗುರುವಾರ 20ನೇ ತಾರೀಕು 80%, ಶುಕ್ರವಾರ 21ನೇ ತಾರೀಕು 85, ಶನಿವಾರ 22ನೇ ತಾರೀಕು 55, ಆಮೇಲೆ ರವಿವಾರ 23ರಿಂದ ಮಂಗಳವಾರ 25ರ ತನಕ 3 ದಿನಗಳವರೆಗೆ ಬಳ್ಳಾರಿ ಜಿಲ್ಲೆ ಒಳಗೆ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಒಂದು ವಾರದ ಅವಧಿಯೊಳಗೆ ಬಳ್ಳಾರಿ ಜಿಲ್ಲೆ ಒಳಗೆ ಮಳೆಯ ಪ್ರಮಾಣ 23 mm ಆಗಬಹುದು ಅನ್ನುವಂತಹ ಸೂಚನೆ ಅದ. ಶನಿವಾರ ಕೂಡ ಇಲ್ಲಿ ಗಮನಿಸಬೇಕು, ಬಳ್ಳಾರಿ ಜಿಲ್ಲೆ ಒಳಗೆ ಅತಿ ಹಗುರ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಅದನ್ನು ಬಿಟ್ಟರೆ ಆ ದಿವಸ ಸಹಿತ ಬಳ್ಳಾರಿ ಜಿಲ್ಲೆ ಒಳಗೆ ಒಣ ವಾತಾವರಣ ಇರಬಹುದಾಗಿದೆ. ಬಾಗಲಕೋಟೆ ಜಿಲ್ಲೆ ಒಳಗೆ ಬುಧವಾರ 19, ಗುರುವಾರ 20 ಮತ್ತು ಶುಕ್ರವಾರ 21 ಒಂದು. ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 75%, ಶನಿವಾರ 22nd ಇಪ್ಪತ್ತೈದು, ರವಿವಾರ 23rd ಮಂಗಳವಾರ 25nd ತಾರೀಕಿನ ತನಕ ಶೇಕಡ 10% ಅನ್ನುವಂತಹ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗೆ ಮೊದಲಿನ ಮೂರು ದಿನಗಳು ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು, ಆಮೇಲೆ ಶನಿವಾರ ಕೂಡ ಹನಿ ಉದುರಬಹುದು. ಅದನ್ನು ಬಿಟ್ಟರೆ ಶನಿವಾರದಿಂದನೇ ಮಂಗಳವಾರ ತನಕ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಬಾಗಲಕೋಟೆ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ ಸುಮಾರು 20 mm ಮಳೆ ಆಗಬಹುದು. ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗೆ ಬುಧವಾರ 19nd ಮಳೆಯ ಸಾಧ್ಯತೆಗಳು ಶೇಕಡ 70%, ಗುರುವಾರ 20nd 65%, ಶುಕ್ರವಾರ 21nd 45%, ಶನಿವಾರ 22nd ಮಂಗಳವಾರ 25nd ತನಕ ಶೇಕಡ 10% ಅನ್ನುವಂತಹ ಸೂಚನೆ ಅದ. ಮೊದಲಿನ ಮೂರು ದಿನಗಳು ಅಲ್ಲಲ್ಲಿ ಹಗುರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದೀವಿ. ಆಮೇಲೆ 22nd 25nd ತನಕ ಸಂಪೂರ್ಣವಾಗಿ ಒಣ ವಾತಾವರಣ ಇರಬಹುದಾಗಿದೆ. ಒಂದು ವಾರದ ಅವಧಿಯೊಳಗೆ ಸೊಲ್ಲಾಪುರ ಜಿಲ್ಲೆ ಒಳಗೆ 13.4 mm ಮಳೆ ನಾವು ನಿರೀಕ್ಷೆ ಮಾಡಬಹುದು. ಇನ್ನು ಜಹೀರಾಬಾದ್ ತಾಲೂಕಿನೊಳಗೆ ಬುಧವಾರ 19nd ಮಳೆಯ ಸಾಧ್ಯತೆಗಳು ಶೇಕಡ 75%, ಗುರುವಾರ 20nd 65%, ಶುಕ್ರವಾರ 21nd 40%, ಆಮೇಲೆ ಶನಿವಾರ 22nd ಮಂಗಳವಾರ 25nd ತನಕ ಶೇಕಡ 10% ಅನ್ನುವಂತಹ ಸೂಚನೆ ಅದ. 22nd 25nd ತನಕ ಸಂಪೂರ್ಣವಾಗಿ ಒಣ ವಾತಾವರಣ ನಾವು ಜಹೀರಾಬಾದ್ ತಾಲೂಕಿನೊಳಗೆ ನೋಡ್ತಾ ಇದ್ದೀವಿ. ಒಟ್ಟು ಒಂದು ವಾರದ ಅವಧಿಯೊಳಗೆ ಜಹೀರಾಬಾದ್ ತಾಲೂಕಿನೊಳಗೆ 6.5 mm ಮಳೆ ನಾವು ನಿರೀಕ್ಷೆ ಮಾಡಬಹುದು. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಮತ್ತು ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನ ನೋಡಿದ್ವಿ. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪಾ ಅಂತಂದ್ರೆ, ಕಳೆದ ವಾರಗಳ ಕಷ್ಟಗಳೇನಿದ್ದು ಈ ವಾರ ಸಂಪೂರ್ಣವಾಗಿ ಕಡಿಮೆ ಆಗುವಂತದನ್ನ ನಾವು ನೋಡ್ತಾ ಇದ್ದೀವಿ. ಮಳೆಯ ಪ್ರಮಾಣ ಬಹಳಷ್ಟು ಕಡಿಮೆ ಆಗುವುದನ್ನ ನಾವು ನಿರೀಕ್ಷೆ ಮಾಡಬಹುದು. ಮೊದಲಿನ ಮೂರು ದಿನಗಳು ಸ್ವಲ್ಪ ಮಳೆ ನಾವು ಪಡೆಯುವಂತಹ ಸಾಧ್ಯತೆಗಳದಾವ. ಆಮೇಲೆ ನಾಲ್ಕು ದಿವಸ ಶನಿವಾರ 22nd ಮಂಗಳವಾರ, ಬುಧವಾರ, ಗುರುವಾರ ತನಕನು ಒಳ್ಳೆ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಅದಕ್ಕೆ ಈ ಒಂದು ವಾತಾವರಣದ ಲಾಭವನ್ನ ತಾವು ಮಾಡಿಕೊಂಡು ತಮ್ಮ ಏನ್ ಕೆಲಸಗಳು ಉಳಿದಾವ ಮತ್ತೆ ಏನ್ ಕಂಟಿನ್ಯೂ ಮಾಡಬೇಕಂತ ಮಾಡಿರಿ ಅವನ್ನ ಈ ವಾರ ಮಾಡಿಕೊಳ್ಳೋದಕ್ಕೆ ನಮಗೆ ಎಲ್ಲಾ ಪ್ರಸನ್ನದಾಯಕವಾದಂತಹ ಒಂದು ವಾತಾವರಣ ಸಿಗುತ್ತದ ಅನ್ನುವಂಥದ್ದು ನಮಗೆಲ್ಲರಿಗೂ ಸಂತೋಷ ಕೊಡುವಂತಹ ಒಂದು ವಿಚಾರ. ಅದೇ ರೀತಿಯಾಗಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಪ್ಲಾನ್ ಮಾಡ್ಕೊಳ್ತೀರಿ ಅಂತ ಹೇಳಿ ಭಾವಿಸ್ತೀವಿ. ಈ ವಾತಾವರಣದೊಳಗೆ ಬದಲಾವಣೆಗಳು ಆಗಬಹುದು, ನಾವು ಅದನ್ನ ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನ ಕೇಳುವುದಕ್ಕೆ ಮರಿಬಾರದು. ಇನ್ನು ಯಾರ್ಯಾರು ಇನ್ನೂ ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ಅದನ್ನ ತಮ್ಮ ಮೊಬೈಲ್ನೊಳಗೆ ಸ್ಥಾಪನೆ ಮಾಡಿಕೊಂಡು ಬಳಸಿ ಸ್ವಾವಲಂಬಿ ಆಗೋದ್ರ ಕಡೆ ಗಮನ ಕೊಡಬೇಕು. ಅದರ ಜೊತೆಗೆ ಇನ್ನೂ ಅನೇಕ ಆಪ್ಗಳದಾವ, ನಾವು ತಮಗೆ ಅವುಗಳ ಬಗ್ಗೆ ಹೇಳಿವಿ, ಅವುಗಳನ್ನು ಕೂಡ ತಮ್ಮ ಮೊಬೈಲ್ನೊಳಗೆ ಸ್ಥಾಪನೆ ಮಾಡಿಕೊಳ್ಬೇಕು. ಇನ್ನ ಮೇಘ ಸಂದೇಶದ ಯೂಟ್ಯೂಬ್ ಚಾನಲ್ ಇದೆ, ಅನೇಕರಿಗೆ ತಮಗ ಅದು ಗೊತ್ತಿದೆ, ಅನೇಕರು ತಾವು ಸದಸ್ಯರು ಕೂಡ ಆಗಿದ್ದೀರಿ, ಇನ್ನೂ ಸಾಕಷ್ಟು ಜನ ಸದಸ್ಯರು ಆಗಬೇಕು. ಅದಕ್ಕೆ ತಾವೇನ್ ಮಾಡಬೇಕು ಅಂತಂದ್ರ ಮೇಘ ಸಂದೇಶದ ಲಿಂಕ್ ಅನ್ನ ಪಡ್ಕೊಂಡು ಅದನ್ನ ತಾವು ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದರ ನಂತರ ಉಪಯೋಗ ಮಾಡಿಕೊಂಡು ಬೇರೆಯವರಿಗೂ ಕೂಡ ಲಿಂಕ್ ಅನ್ನ ಶೇರ್ ಮಾಡಿ ಅವರು ಕೂಡ ಮೇಘ ಸಂದೇಶಕ್ಕೆ ಸಬ್ಸ್ಕ್ರೈಬ್ ಆಗುವಂತಹದ್ದು ಅಂದ್ರೆ ಅದರ ಸದಸ್ಯತ್ವವನ್ನ ಪಡೆದ್ರೆ ನಿಯಮಿತವಾಗಿ ತಮಗೆ ಈ ಚಾನೆಲ್ ಸಿಕ್ಕು, ಅದರಿಂದ ಅನುಕೂಲ ಆಗ್ತದ ಅಂತ ಹೇಳಿ ಬೇರೆ ಹೇಳಬೇಕಾಗಿಲ್ಲ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣ. ನಮ್ಮ ಎಲ್ಲ ರೈತ ಬಾಂಧವರಿಗೆ, ರೈತ ಮಿತ್ರರಿಗೆ, ರೈತ ಬಾಂಧವರ ಕುಟುಂಬದ ಸದಸ್ಯರಿಗೆ, ಆಸಕ್ತರಿಗೆ, ಶ್ರೋತೃ ಬಾಂಧವರಿಗೆ ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್, ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್, ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಮೇಘ ಸಂದೇಶ ಸರಣಿಯ 576ನೇ ಸಂಚಿಕೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸೋಮಶೇಖರ್, ಎಸ್ ರುಳಿ. ಕೃಷಿ ರಂಗದಲ್ಲಿ ಈಗ ರಾಮಣ್ಣ ಚೌಡಕಿ ಹಾಗೂ ಸಂಗಡಿಗರಿಂದ ಚೌಡಕಿ ಪದ. ಅಪ್ಪಪ್ಪ ಮಗ ನನ್ನ ಹೊಟ್ಟಿಲೆ ಅಣಿ ಮಗುನಲ್ಲ ರಘುರಾಮ, ನನ್ನ ಹೊಟ್ಟಿಲೆ ಅಣಿ ಮಗುನಲ್ಲ ರಘುರಾಮ. ಅರ್ಥ ಮರಣದಾಗ ಯಾರು ಜೋಡಿಲ್ಲ ಶಿವನೇ, ಸೂರ್ಯ ಚಂದ್ರ ಮಾಯ ಶಿವನೊಬ್ಬ ರಾಮು ರಾಮ, ಸೂರ್ಯ ಚಂದ್ರ ಮಾಯ ಶಿವನೊಬ್ಬು ರಾಮು ರಾಮ, ಸೂರ್ಯ ಚಂದ್ರ ಮಾಯ ಶಿವನೊಬ್ಬ ರಘು ರಾಮ, ಸೂರ್ಯ ಚಂದ್ರ ಮಾಯ ಶಿವನೊಬ್ಬ ರಘು ರಾಮ. ಸೂರ್ಯನ ಚಂದ್ರ ಮಕ್ಕರಿಯಲ್ಲ ಎಲ್ಲಮ್ಮ ಶಿವನೇ, ಮಕ್ಕಳ ಫಲವಾನಿ ದಯ ಮಾಡು ರಾಮು ರಾಮ, ಮಕ್ಕಳ ಪರವಾನಿ ದಯ ಮಾಡು ರಘು ರಾಮ, ಮಕ್ಕಳ ಪರವಾನಿ ದಯ ಮಾಡು ರಘು ರಾಮ. ಕೊಟ್ಟರೆ ಕೊಟ್ಟಿರು ಕೊಡವಾದಾಗಲ್ಲ ದೇವಿ, ಆಹಾ ಮಗ ನಿನಗಾಯಿರಿಣವಿಲ್ಲ ರಾಮು ರಾಮ, ಆ ಮಗ ನಿನಗಾಯಿರಿಣವಿಲ್ಲ ರಾಮು ರಾಮ, ಆ ಮಗ ನಿನಗಾಯಿರಿಣವಿಲ್ಲ ರಘು ರಾಮ.